ಚಿತ್ರದುರ್ಗ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಮೆಕ್ಕೆಜೋಳ ಕೃಷಿಯ ಅನುಭವಗಳ ಕುರಿತು ಹೊಳಲ್ಕೆರೆ ತಾಲೂಕು ಚಿಕ್ಕಜಾಜೂರಿನ ಕೃಷಿಕ ಓ ಮಹದೇವಯ್ಯ ಅವರೊಂದಿಗೆ ಸಂದರ್ಶನ ಕೇಳೋಣ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಹೊಳಲ್ಕೆರೆ ತಾಲೂಕು ಚಿಕ್ಕಜಾಜೂರಿನ ಪ್ರಗತಿಪರ ಕೃಷಿಕರಾದ ಓ ಮಹರುದ್ರಯ್ಯ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಬಹಳ ವರ್ಷಗಳಿಂದ ಮೆಕ್ಕೆಜೋಳದ ಬೆಳೆಯನ್ನು ಬೆಳೀತಾರೆ, ಅದರ ಅನುಭವಗಳನ್ನ ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ ಬಂದಾರೆ. ಮಹರುದ್ರಯ್ಯ ಅವರ ಈ ಕಾರ್ಯಕ್ರಮ ಸ್ವಾಗತಕ್ಕೆ ನಮಸ್ಕಾರ. ನಮಸ್ಕಾರ ಮಹರುದ್ರಯ್ಯ ಅವರೇ, ಈ ಕೃಷಿ ಬದುಕಾಲ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ? ಈ ಒಂದು 15 ವರ್ಷದಿಂದ ಮಾಡ್ತಾ ಇದ್ವಿ. ಮೊದ್ಲು ಏನ್ ಕೆಲಸ ಮಾಡ್ತಾ ಇದ್ರಿ? ಮುಂಚೆ ನಾವು ಬಿಸಿನೆಸ್ ಮಾಡ್ತಾ ಇದ್ವಿ ಹೊರಗಡೆ. ಇದ್ದೂರಲ್ಲಿ ನಮ್ ತಂದೆ ತೀರ್ಕೊಂಡು ಹೋದ್ಮೇಲೆ ನಾವು ಆಸ್ತಿಯನ್ನ ನೋಡ್ಕೊಂಡು ಹೋಗೋಣ, ಮನೇಲಿ ಯಾರು ಇಲ್ಲ ಅಂತ ನಾವು ಹೊರಗಡೆಯಿಂದ ಬಂದು ಇಲ್ಲಿ ಚಿಕ್ಕಜಾಜೂರಲ್ಲಿ ಇದೀವಿ ಫ್ಯಾಮಿಲಿ. ಮೊದಲೆಲ್ಲ ಈ ಕೃಷಿಗೆ ಬರೋಕಿನ ಮುಂಚೆ ಬಿಸ್ನೆಸ್ ಮಾಡ್ತಾ ಇದ್ವಿ ಅಂತಂದ್ರೆ ಯಾವ ತರ ಬಿಸ್ನೆಸ್ ಮಾಡ್ತಾ ಇದ್ರಿ? ಹಳ್ಳಿ ಮೇಲೆ ವ್ಯಾಪಾರ ಮಾಡ್ತಾ ಇದ್ವಿ ಬೇರೆ ಕಡೆ. ಅದಕ್ಕೆ ಈಗ ಮತ್ತಿದ್ದೂರಲ್ಲಿ ಯಾಕಿರ್ಬಾರ್ದು, ಜಮೀನೆಲ್ಲ ಇದ್ದು ಬೇರೆ ಊರಾಗಿರೋದೇನು ಅಂತ ನಾವು ಚಿಕ್ಕಜಾಜೂರಿಗೆ ಬಂದು ವಾಸ ಮಾಡ್ತಾ ಇದ್ವಿ ನಮ್ ತಂದೆ ಹೋದ್ಮೇಲೆ. ಈಗ ಮೊದ್ಲೆಲ್ಲ ವ್ಯಾಪಾರ ಮಾಡ್ತಿದ್ರಲ್ಲ, ವ್ಯಾಪಾರ ಚೆನ್ನಾಗ್ ಅನ್ಸುತ್ತ ಈ ಕೃಷಿ ಬದುಕ್ ಚೆನ್ನಾಗ್ ಅನ್ಸುತ್ತ? ಕೃಷಿ ಒಂದ್ ಕಡೆಯಿಂದ ಉತ್ತಮ ಇದೆ, ಚೆನ್ನಾಗಿದೆ ಸರ್ ಕೆಲ್ಸ. ನಮ್ ಮನೆ ಕೆಲ್ಸ ನಾವು ಮಾಡಿಕೊಂಡು ಹೋಗ್ಬೋದು, ಇದು ಚೆನ್ನಾಗಿದೆ ಅಂತ ನಾವು ಇದ್ ಮಾಡಿ ಮಾಡ್ತಾ ಇದ್ವಿ ಸರ್. ಹಾಗಿದ್ರೆ ಕೃಷಿ ಬದುಕ್ ಲಾಭದಾಯಕ ಅನ್ಸುತ್ತ? ಲಾಭ ಇದೆ ಸರ್, ಮಳೆ ಚೆನ್ನಾಗಿ ನಡೆಸಿದ್ರೆ ತುಂಬಾ ಚೆನ್ನಾಗಿದೆ ಲಾಭ. ಭಗವಂತ ಇದ್ ಮಾಡೋದಕ್ಕೆ ಯಾರೇನು ಮಾಡಕ್ಕಾಗಿಲ್ಲ ಸ್ವಲ್ಪ, ಅವಾಗ ಒಂದ್ ಸ್ವಲ್ಪ ತೊಂದರೆ ಆಗುತ್ತೆ. ಮಳೆ ಏರುಪೇರ್ ಆಗುತ್ತೆ, ಒಂದ್ ವರ್ಷ ಬರುತ್ತೆ ಚೆನ್ನಾಗ್ ಬರುತ್ತೆ, ಒಂದ್ ವರ್ಷ ಮಳೆ ಬರೋದಿಲ್ಲ ಸರ್. ಹಂಗಾದಾಗ ಸ್ವಲ್ಪ ಕಷ್ಟ ಅನ್ಸುತ್ತೆ, ಕಷ್ಟ ಅನ್ನಿಸ್ತ ಸರ್. ಈ ಸದ್ಯ ಈ ವರ್ಷ ಚೆನ್ನಾಗಿದೆ ಸರ್, ಫಸ್ಲೆಲ್ಲ ಈ ವರ್ಷ ರೇಟ್ ಚೆನ್ನಾಗಿ ಸಿಕ್ಕಿದೆ. ನಿಮ್ ಜಮೀನು ಎಷ್ಟು ಎಕರೆ ಇದೆ? 2.5 ಎಕರೆ ಇದೆ ಸರ್. 2.5 ಎಕರೆ ನೀರಾವರಿನ ಕುಷ್ಕಿ ಜಮೀನು? ಕುಷ್ಕಿ ಜಮೀನ್ ಸರ್. ಕುಷ್ಕಿ ಜಮೀನು. ಕುಷ್ಕಿ ಜಮೀನಲ್ಲಿ ಏನೇನ್ ಬೆಳೆಗಳು ಬೆಳಿತೀವ್ರ ಪ್ರತಿ ವರ್ಷ? ಮುಂಚೆ ರಾಗಿ ಎಲ್ಲ ಬೆಳೀತಾ ಇದ್ವಿ ಸರ್, ಈಗ ಕೂಲರ್ದು ಸಮಸ್ಯೆಯಿಂದ ಈಗ ಮೆಕ್ಕೆಜೋಳ ನಾವು ಬೆಳೀತಾ ಇದ್ವಿ ಸರ್. ಈಗ ಮೆಕ್ಕೆಜೋಳ ಬೆಳೀತಾ ಇದ್ವಿ. ಅಲ್ಲ, ಎಷ್ಟು ವರ್ಷಗಳಿಂದ ಮೆಕ್ಕೆಜೋಳ ಬೆಳೀತಾ ಇದ್ರ? ಸುಮಾರು ಈಗ ಒಂದು 7-8 ವರ್ಷದಿಂದ ಮೆಕ್ಕೆಜೋಳ ಕಂಟಿನ್ಯೂ ಮೆಕ್ಕೆಜೋಳ ಬೆಳೀತಾ ಇದ್ರು. ಈಗ ಕೃಷಿ ವಿಜ್ಞಾನಿಗಳೆಲ್ಲ ಹೇಳ್ತಿರ್ತಾರೆ, ಕೃಷಿ ಅಧಿಕಾರಿಗಳು ಹೇಳ್ತಿರ್ತಾರೆ, ಪ್ರತಿ ವರ್ಷ ಒಂದೇ ತರ ಬೆಳೆಬಾರ್ದು ಜಮೀನಲ್ಲಿ, ಏನಾದ್ರೂ ಬೆಳೆ ಪರಿವರ್ತನೆ ಮಾಡಬೇಕು, ಹಂಗಾದ್ರೆ ಚೆನ್ನಾಗಿ ಇಳುವರಿ ಬರುತ್ತೆ ಅಂತಾರೆ. ಪ್ರತಿ ವರ್ಷ ಮೆಕ್ಕೆಜೋಳ ಬೆಳೆಯೋದ್ರಿಂದ ಇಳುವರಿ ಚೆನ್ನಾಗಿ ಬರುತ್ತಾ ನಿಮಗೆ? ಸರ್, ಮೇಲ್ ಗೊಬ್ಬರ ಹಾಕ್ತಿವಿ ಸರ್, ಆಮೇಲೆ ಮನೆಯಲ್ಲಿ ಹಸುಗಳು ಕಟ್ಟಿದೀವಿ ಸರ್, ಸಗಣಿ ಗೊಬ್ಬರ ಹಾಕ್ತಿವಿ ನಾವು, ಹಾಕ್ಬಿಟ್ಟು ಮಾಡ್ತಾ ಇದೀವಿ. ನಮ್ದು ಬೆಳೆ ಚೆನ್ನಾಗಿ ಬರ್ತಾ ಇದೆ. ಆಮೇಲೆ ಬೇರೆ ಫಸಲು ಹಾಕೋದಕ್ಕೆ ಆಗೋದಿಲ್ಲ ಸರ್, ಇವತ್ತು ಕೂಲಿಯರ್ ನಿಡ್ಕೊಂಡು ಸಾಧ್ಯ ಇಲ್ಲದ ಕೆಲಸ ಇದು. ಮೆಕ್ಕೆಜೋಳ ಅಂದ್ರೆ ಸ್ವಲ್ಪ ಉತ್ತಮ, ನಾವು ಬೇರೆ ಏನಾರ ಕೆಲಸ ಮಾಡಬಹುದು ಮನೆಯಲ್ಲಿ ಅನ್ನೋ ಒಂದು ಉದ್ದೇಶಕ್ಕೆ ಮೆಕ್ಕೆಜೋಳ ಹಾಕ್ತಿವಿ ಸರ್. ಸುತ್ತ ಎಲ್ಲ ಮೆಕ್ಕೆಜೋಳ ಹಾಕ್ತಾರಲ್ಲ, ಹಂಗಾಗಿ ಮೆಕ್ಕೆಜೋಳನೇ ನಾವು ಹಾಕ್ತಾ ಇದೀವಿ ಸರ್. ಇದೊಂದು ಒಳ್ಳೆ ಲಾಭದಾಯಕ ಬೆಳೆ, ಜಾಸ್ತಿ ಕೂಲರ್ ಬೇಡೋದಿಲ್ಲ ಅಂತ ಅಂದ್ಬಿಟ್ಟು ಮೆಕ್ಕೆಜೋಳ ಬೆಳೀತಾ ಇದ್ರೆ ಸರ್. ಈಗ ಬಿತ್ತನೆ ಮಾಡೋದಕ್ಕಿಂತ ಮುಂಚೆ ಯಾವ ರೀತಿ ಭೂಮಿನಲ್ಲಿ ಸಿದ್ಧತೆ ಮಾಡ್ಕೊಂತಾರೆ ಸರ್? ಮೆಕ್ಕೆಜೋಳ ಮುಗಿದ್ಮೇಲೆ ಮಾರ್ಚ್ನಲ್ಲೇ ನಾವು ಮಳೆ ಏನಾರು ಬಿತ್ತು ಅಂದ್ರೆ ಮಾಗಿ ಹೊಡ್ಕೊಂಡು ರೆಡಿ ಮಾಡ್ಕೊಂತೀವಿ ಸರ್. ಪ್ಲೋ ಓಡಿಸೋದಾಗ್ಲಿ, ಆಮೇಲೆ ಕಂಟ್ರಿಬ್ಯೂಟರ್ ಓಡಿಸೋದಾಗ್ಲಿ ಮಾಡ್ತೀವಿ ಸರ್. ರೆಡಿ ಮಾಡ್ಕೊಂಡು ಅದ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ. ಮಳೆ ಪಷ್ಟಂತರದಲ್ಲೇ ಬಂತು ಅಂದ್ರೆ, ಮುಂಗಾರು ಮಳೆ ಸ್ಟಾರ್ಟ್ ಆಯ್ತು ಅಂದ್ರೆ ನಾವು ಎಳ್ಳು ಏನಾರು ಹಾಕ್ತೀವಿ ಸರ್. ಇಲ್ಲ ಅಂದ್ರೆ ಮುಂಗಾರು ಸರಿಯಾಗಿ ನಡೆಸಲಿಲ್ಲ ಅಂದಾಗ ಮತ್ತೆ ಮೆಕ್ಕೆಜೋಳಕ್ಕೆ ನಾವು ಹೋಗ್ಲೇಬೇಕು ಸರ್ ಅವಾಗ. ಅಂದ್ರೆ ಮುಂಗಾರು ಪ್ರಾರಂಭದಲ್ಲೇ ಒಳ್ಳೆ ಉತ್ತಮವಾದ ಮಳೆ ಆದ್ರೆ ಬೇರೆ ಫಸಲಾಗಿ 2 ಫಸಲು ನಾವು ಬೆಳಿತೀವಿ ಸರ್. ವರ್ಷದಲ್ಲಿ 2 ಫಸಲು ಮಾಡ್ತೀವಿ ಸರ್ ನಾವು. ಫಸ್ಟ್ಗೆ ಎಳ್ಳು ಹಾಕ್ತಿವಿ, ಆಮೇಲೆ ನಂತರ ಉಳ್ಳಿ ಏನಾರ ಮನೆ ಯೂಸಿಗೆ ಆಗುತ್ತೆ ಅಂತ ಮಾಡ್ತೀವಿ ಸರ್. ಉಳ್ಳಿ ಅದು ಹಾಕ್ತಿವಿ ಸರ್ ನಾವು. ಮಳೆ ಏನಾದ್ರೂ ಸ್ವಲ್ಪ ಲೇಟ್ ಆದ್ರೆ ಮೆಕ್ಕೆಜೋಳ ಒಂದೇ ಫಸಲು ಹಾಕಕ್ಕಾಗುತ್ತೆ ಸರ್. ಹಾಕಕ್ಕಾಗುತ್ತೆ. ಬಿತ್ತನೆ ಮಾಡೋದಕ್ಕಿಂತ ಮುಂಚೆ ಭೂಮಿಗೆ ಏನಾದ್ರೂ ಕೊಟ್ಟಿಗೆ ಗೊಬ್ಬರ ಎಲ್ಲ ಕೊಡ್ತೀರಾ? ಹ್ಞೂ ಸರ್, ಕೊಡ್ತೀವಿ ಸರ್. ಸಗಣಿ ನಮ್ಮಲ್ಲಿ ಮನೆಯಲ್ಲಿ ಇದು ಮಾಡಿರೋದು ಹಸುಗಳಿದೆ ಸರ್, ಒಂದೆರಡು ಹಸುಗಳ ಸಗಣಿ ಎಲ್ಲ ಸಂಗ್ರಹಣೆ ಮಾಡಿರ್ತೀವಿ. ಅದಕ್ಕೊಂದು ಸ್ವಲ್ಪ ಮಣ್ಣು ಕೆರೆ ಮಣ್ಣನ್ನು ಮಿಕ್ಸ್ ಮಾಡಿ ಒಂದು ವರ್ಷ ಅದನ್ನ ಇದು ಮಾಡಿರ್ತೀವಿ. ಅದನ್ನ ನಾವು ಹೊಲಕ್ಕೆ ಹಾಕ್ತಿವಿ ಸರ್, ಟ್ರ್ಯಾಕ್ಟರ್ಲ್ಲಿ ಏರಿಸ್ತೀವಿ. ಕೊಟ್ಟಿಗೆ ಗೊಬ್ಬರ ಕೊಡ್ತೀರಾ? ಮತ್ತೆ ಬಿತ್ತನೆ ಸಂದರ್ಭದಲ್ಲಿ ಏನಾದರೂ ರಾಸಾಯನಿಕ ಗೊಬ್ಬರ ಸ್ವಲ್ಪ ಕೊಡ್ಲೇಬೇಕು ಸರ್? ಅವಾಗ ಕೊಡ್ಲಿಲ್ಲ ಅಂದ್ರೆ ಈಗ ಬರೋದಿಲ್ಲ ಸರ್. ಈಗ DAP ಅವು ಹಾಕ್ತಿವಿ ಸರ್. ಹಾಕ್ತೀವಿ ಸರ್. ಈಗ ಬೀಜ ಎಲ್ಲಿಂದ ತಗೊಂಡ್ಬರ್ತೀರ ಮೆಕ್ಕೆಜೋಳದ ಬೀಜ? ಬೀಜ ಇಲ್ಲಿ ನಾವು ನಮ್ಮಲ್ಲಿ ಬೀಜ ಗೊಬ್ಬರದ ಅಂಗಡಿಗಳಿದಾವ ಸರ್, ಅಲ್ಲಿ ನಾವು ಕೇಳ್ಕೊಂಡ್ ತಗೊಂಡ್ಬರ್ತೇವೆ ಸರ್. ದುಡ್ಡಿಂದ ಅವಾಗ ಒಂದ್ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ, ಜೂನ್ ತಿಂಗಳಲ್ಲಿ, ಜೂನ್ ಮೇ ತಿಂಗಳಲ್ಲಿ ಒಂದ್ ಸ್ವಲ್ಪ, ಹಂಗಾಗಿ ಅವರಲ್ಲಿ ಉದ್ರೆ ನಾವು ತಗೊಂಡ್ಬರ್ತೀವಿ ಸರ್. ಈಗ ಸರ್ಕಾರದಿಂದ ರೈತ ಸಂಪರ್ಕ ಕೇಂದ್ರದಲ್ಲಿ ರಿಯಾಯಿತಿ ದರದಲ್ಲಿ ರೈತರಿಗೋಸ್ಕರ ಮೆಕ್ಕೆಜೋಳದ ಬೀಜ, ಶೇಂಗಾ ಬೀಜ, ತೊಗರಿ ಬೀಜ ಇವೆಲ್ಲ ಕೊಡ್ತಾರ. ಅಲ್ಲೇನು ಹೋಗಿ ರಿಯಾಯಿತಿ ದರದಲ್ಲಿ ಸಿಗಂತ ಬೀಜಗಳು ಉಪಯೋಗಿಸಲ್ಲ ಸರ್? ಬೀಜ ಉಪಯೋಗ ಮಾಡ್ತೀವಿ, ಅಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ಬಿಡ್ತದೆ ಸರ್, ನೂಕು ನುಗ್ಗಲ ಆಗ್ಬಿಡ್ತತಿ. ಈಗ ನಾವು ಒಬ್ಬಂಟಿಗ್ರ, ನಾವು ಈಗ ಆ ಟೈಮ್ನಲ್ಲಿ ಕೂಲರ್ ಸಿಗೋದು ಕಷ್ಟ ಇರುತ್ತೆ. ಆ ಟೈಮ್ನಲ್ಲಿ ನಾವು ಅಲ್ಲಿ ನಿಂತ್ಕೊಂಡು ಬೀಜಕ್ಕೋಸ್ಕರ ನಿಂತ್ಕೊಂಡ್ರೆ ನಮಗೆ ಇದು ಮಾಡೋಕ್ಕಾಗೋದಿಲ್ಲ ಅಂತ ನಾವು ಪ್ರೈವೇಟ್ನಲ್ಲೇ ಖರೀದಿ ಮಾಡ್ತೀವಿ. ಫ್ರೀಯಲ್ಲಿದ್ರೆ ಅದರಲ್ಲೂ ಖರೀದಿ ಮಾಡ್ತೀವಿ ಸರ್. ನಾವು ಸ್ವಲ್ಪ ಆರಾಮಿತ್ತು ಅಂದ್ರೆ ಜನ ಸ್ವಲ್ಪ ಆರಾಮಾಗಿತ್ತು, ಏನ್ ತೊಂದರೆ ಇಲ್ಲ ರೈತ ಸಂಬಂಧ ಕೇಂದ್ರದಲ್ಲಿ ಅಂದ್ರೆ ಅಲ್ಲೇ ತಗೊಂಡ್ಬರ್ತೀವಿ ಸರ್. ಅಲ್ಲಿ ಏನಾದ್ರೂ ಸ್ವಲ್ಪ ಬೀಜ ಬರೋದು ಲೇಟ್ ಆಯ್ತು ಅಥವಾ ಸಿಗೋದು ತುಂಬಾ ಸಮಸ್ಯೆಗಳಾಗ್ತವೆ ಸರ್, ಟೈಮ್ ಸರಿ ಸಿಗ್ಲಿಲ್ಲ ಅಂದಾಗ ಹೊರಗಡೆ ಅಂಗಡಿಯಿಂದ ಕೊಡ್ಕೊಂಡ್ ತರ್ತೀವಿ. ಅಂಗಡಿಯಿಂದ ಕೊಂಡ್ಕೊಂಬಂದಾಗ ಏನ್ ರೇಟ್ ಬೀಳುತ್ತೆ ಮೆಕ್ಕೆಜೋಳದ ಪ್ಯಾಕೆಟ್ ಬೀಜ ಸರ್? ಒಂದೊಂದು ವರ್ಷ ಒಂದೊಂದು ರೇಟ್ ಬೀಳುತ್ತೆ ಸರ್, ರೇಟ್ಗಳು ಡಿಫ್ರೆನ್ಸ್ ಆಗ್ತವೆ ಸರ್. ಮುಂಚೆ ಎಲ್ಲ ಕಡಿಮೆ ಬೀಳ್ತಾ ಇತ್ತು, 500-600 ರೂಪಾಯಿ ಬೀಳ್ತಾ ಇತ್ತು, 700-800 ರೂಪಾಯಿ ಬೀಳ್ತೈತೆ. ಈಗ ಇವತ್ತಿದ್ದ ರೇಟ್ ನಾಳೆ ಇಲ್ಲ, ಆ ತರ ಆಗಿದೆ ಸರ್ ರೇಟ್. 1,500 ರೂಪಾಯಿ ಬೀಳ್ತದೆ ಸರ್. 1,500 ಬೀಳುತ್ತೆ. ಎಷ್ಟು ಕೆಜಿ ಪ್ಯಾಕೆಟ್? 4 ಕೆಜಿ ಸರ್. 4 ಕೆಜಿ ಪ್ಯಾಕೆಟ್ ಸರ್. 4 ಕೆಜಿ ಪ್ಯಾಕೆಟ್. ಒಂದ್ ಎಕರೆಗೆ ಎಷ್ಟು ಕೆಜಿ ಬೇಕಾಗುತ್ತೆ ಬಿತ್ತನೆ ಬೀಜ? 5-6 ಪ್ಯಾಕೆಟ್ ಹೋಗ್ತದೆ ಸರ್. 5-6 ಪ್ಯಾಕೆಟ್ ಹೋಗ್ತಾವೆ ಬಿತ್ತನೆ ಮಾಡ್ತಾರೆ. ಬಿತ್ತನೆ ಬಿತ್ತನೆ ಎಲ್ಲ ಯಾವ್ದ್ರಿಂದ ಮಾಡ್ತೀರಾ? ಟ್ರ್ಯಾಕ್ಟರಿಂದ ಮಾಡ್ತೀರಾ ಅಥವಾ ಎತ್ತಿನ ಕೂರಿಗೆಯಿಂದ ಮಾಡ್ತೀರಾ? ಮುಂಚೆ ಎತ್ತಿನ ಕೂರಿಗೆಯಿಂದ ಮಾಡ್ತಿದ್ವಿ ಸರ್, ಬಿತ್ತ ಇದ್ವಿ, ಕೂಲರ್ ಇಟ್ಕೊಂಡು ಸಾಲು ಹಾಕ್ಯಂತ ಹೋಗ್ತಾ ಇದ್ವಿ. ಈಗ ಕೂಲರ್ ಸಿಗಲ್ ಪ್ರಾಬ್ಲಮ್, ಎತ್ತುಗಳು ಇಲ್ಲ ಈಗ, ಹಂಗಾಗಿ ಟ್ರ್ಯಾಕ್ಟರಿಯಲ್ಲಿ ಬಿತ್ತಾ ಇದ್ವಿ ಸರ್ ನಾವು. ಮೊದ್ಲು ನಿಮ್ ತಂದೆ ಕಾಲದಲ್ಲೆಲ್ಲ ಸಾಕಷ್ಟು ಎತ್ತುಗಳಿದ್ವು, ಎತ್ತಿನ ಕೂರಿಗೆಯಿಂದ ಬಿತ್ತನೆ ಮಾಡ್ತಿದ್ವಿ ಸರ್. ಅವಾಗೆಲ್ಲ ಎತ್ತಿನ ಕೂರಿಗೆ ಸರ್, ಅವಾಗ ಟ್ರ್ಯಾಕ್ಟರ್ ಇಲ್ಲ ಸರ್ ಅವಾಗ. ಹೌದು, ಈಗ ಸುಮಾರಿಗೆ ಒಂದು 7-8 ವರ್ಷದಿಂದ ಟ್ರ್ಯಾಕ್ಟರ್ಗಳು ಜಾಸ್ತಿ ಆಗಿದೆ ಸರ್. ಈಗ ಎತ್ತುಗಳು ಈಗ ಯಾರು ಸಾಕಾಗ್ತಾ ಇಲ್ಲ. ಹೌದು, 1.5 ಲಕ್ಷ-2 ಲಕ್ಷ ಜೊತೆ ಎತ್ತಿದೆ ಸರ್, ಅವನ್ನ ಸಾಕಕ್ ಆಗೋದಿಲ್ಲ ಇವತ್ತು, ಮೇವಿಲ್ಲ, ಹಂಗಾಗ್ಬಿಟ್ಟು ಮೇವಿನ ಪಜಿತಿ. ಹೌದು, ಆ ತರದಿಂದ ಯಾರು ಎತ್ತುಗಳೆಲ್ಲ ಇಟ್ಕೊಂಡಿಲ್ಲ ಸರ್, ಎಲ್ಲ ಮಾರ್ಬಿಟ್ಟಿದ್ದಾರೆ. ಮೊದ್ಲು ನಿಮ್ ತಂದೆ ಕಾಲದಲ್ಲಿ ಪ್ರತಿಯೊಂದು ಬೇಸಾಯನೂ ಎತ್ತಿನಿಂದನೇ ಮಾಡ್ತಾ ಇದ್ರು ಸರ್. ಈಗೆಲ್ಲ ಪ್ರತಿಯೊಂದು ಬೇಸಾಯ ಟ್ರ್ಯಾಕ್ಟರಿಂದ ಮಾಡೋ ಸ್ಥಿತಿ ಬಂದೋಗ್ಬಿಡಿ, ಟ್ರ್ಯಾಕ್ಟರಿಂದಲೇ ಮಾಡ್ತಾ ಇರೋದು ಸರ್ ಪ್ರತಿಯೊಂದು. ಈಗ ಯಾವ ಬೇಸಾಯ ಕ್ರಮ ಚೆನ್ನಾಗ್ ಅನ್ಸುತ್ತೆ ನಿಮ್ ತಂದೆ ಕಾಲದಲ್ಲಿ ಎತ್ತಿಂದ ಮಾಡ್ತಾರಲ್ಲ ಅದ್ ಬೇಸಾಯ ಚೆನ್ನಾಗ, ಈಗ ಟ್ರ್ಯಾಕ್ಟರಿಂದ ಮಾಡ್ತಾರಲ್ಲ ಅದ್ ಚೆನ್ನಾಗ್ ಅನ್ಸುತ್ತೆ ಸರ್? ಅದು ದಿನ ತಿನ್ನೋದು ಸರ್, ಅದು ಟೈಮ್ ಜಾಸ್ತಿ ತಗೊಳೋದು, ಚೆನ್ನಾಗಿರೋದು ಅವತ್ತಿನ ಆಹಾರ, ಅವತ್ತಿನ ಇದರಲ್ಲಿ ಚೆನ್ನಾಗಿತ್ತು ಸರ್. ಇವತ್ತೆಲ್ಲ ಗೊಬ್ಬರ ಹಾಕಿ ನಾವು ಬೆಳಿತೀವಿ, ಇವತ್ತೆಲ್ಲ ಫಾಸ್ಟ್ ಸರ್ವಿಸ್ ಸರ್ ಇವತ್ತೆಲ್ಲ ಟ್ರ್ಯಾಕ್ಟರ್ ಇಲ್ಲಿ, ಹಂಗಾಗಿ ಇವತ್ತಿಂದಕ್ಕೂ ಅವತ್ತು ಅದು ಚಂದ ಇತ್ತು, ಇವತ್ತು ಇದು ಚೆನ್ನಾಗಿದೆ ಸರ್, ಜಲ್ದಿ ಕೆಲಸ ಆಗುತ್ತೆ ಸರ್. ದಿನ ಎಲ್ಲ ಅದು 1 ಎಕರೆ ಹೊಡಿತಾ ಇದ್ವಿ ಸರ್, ಇದು 5 ಎಕರೆ ಹೊಡಿಬಹುದು ಟ್ರ್ಯಾಕ್ಟರ್ ಇಲ್ಲಿ. ಹೌದು, ಈ ತರ ಇದೆ. ಇವತ್ತು 20-50 ಎಕರೆ ಕೂಡ ಒಂದೇ ದಿವಸದಲ್ಲಿ ಹೊಡ್ಕೊಂಬರ್ತಾರೆ ಸರ್. ಹೌದು, ಮೊದ್ಲೆಲ್ಲ 2 ಎಕರೆ ಹೊಡಿಯೋಕೆ ಒಂದು ದಿವಸ ಎಲ್ಲ ಆಗದು ಸರ್. ಆಗದು, ಹೌದು. ಕಬ್ಬಿಣ ನೇಗಿಲು ಮಾಡ್ಬೇಕು ಅಂದ್ರೆ 2-2.5 ಎಕರೆ ಒಂದು ದಿವಸ ಪೂರ್ತಿ 2 ಜೋಡಿ ಎತ್ತು ಕಟ್ಕೊಂಡು ಹೊಡಿತಾ ಇದ್ರು ಸರ್. ಹೌದು, ಇವತ್ತು ಹಂಗೇನಿಲ್ಲ ಸರ್, 2 ತಾಸಿನೊಳಗೆ ಮಾಡೇ ಬಿಡ್ತಾರೆ 2.5 ಎಕರೆನ. ಈಗ ಬಿತ್ತನೆ ಸಂದರ್ಭದಲ್ಲಿ ಕೆಲವರೆಲ್ಲ ಅಕ್ಕಡೆ ಬೆಳೆಗಳು ಬೆಳಿತಾರೆ ಮಧ್ಯದಲ್ಲಿ ಅಂತರ ಬೆಳೆಯಾಗಿ, ನೀವೇನಾದ್ರೂ ಅಕ್ಕಡೆ ಬೆಳೆಗಳು ಬೆಳಿತೀರಾ? ಹ್ಞೂ ಸರ್, ನಾವು ಹಾಕ್ತೀವಿ ಸರ್, ಸಾಸಿವೆ ಹಾಕ್ತೀವಿ, ಸಿಡಿ ಮನಿಗಳಿಗೋಸ್ಕರ ಮನಿಗೆ ಅಂತ ಸಾಸಿವೆ ಹೋಗ್ತೀವಿ. ಆಮೇಲೆ ತೊಗರಿ ಅಕ್ಕಡಿ ಹಾಕ್ತಿವಿ, ಒಂದ ಸೆಂಟರ್ನಲ್ಲಿ ಒಂದ್ 3 ಅಕ್ಕಡಿನ ತೊಗರಿ ಮನಿಗೆ ಆಗ್ಲಿ ಅಂತ ಇಷ್ಟು ಮಾಡ್ತೀವಿ ಸರ್. ಈ ತರ ತೊಗರಿ ಅಕ್ಕಡಿ ಹಾಕೋದ್ರಿಂದ ಅನುಕೂಲ ಅಂತೀರಾ? ನಮ್ಮ ಮನೆ ಹೊರಗಡೆ ಕೊಳ್ಳ ತಪ್ಪುತ್ತೆ ಸರ್ ಊಟಕ್ಕೆ. ಈಗ 150 ಇತ್ತು ಸರ್ ಮೊನ್ನೆ. ಹೌದು, ಈಗ ಒಂದ್ ಸ್ವಲ್ಪ ಕಡಿಮೆ ಆಗಿದೆ ರೇಟ್. ಈಗ ನಾವು ಮನೆಗೆ ನಾವು ಕೊಳ್ಳಂಗೆ ಇಲ್ಲ, ನಾವು ನಮ್ ಜಮೀನ್ ಇರೋದ್ರಿಂದ ನಾವು ಕೊಳ್ಳಂಗಿಲ್ಲ ಸರ್, ನಾವು ಅದರಲ್ಲೇ ಇದಾಗುತ್ತೆ ಬೆಳ್ಕೊಂತೀರ. ಬಿತ್ತನೆ ಆದ ನಂತರ ಇದರಲ್ಲಿ ಅಂತರ ಬೇಸಾಯ ಮಾಡ್ಬೇಕಾಗುತ್ತೆ. 1 ಕುಂಟೆ ಎಷ್ಟು ದಿವಸದಲ್ಲಿ ಹೊಡಿತೀರಾ? ಒಂದು 15 ದಿನದಲ್ಲಿ 1 ಕುಂಟೆ ಮಾಡ್ತೀವಿ ಸರ್. ಎಷ್ಟು ಸಾರಿ ಹೊಡಿತೀರಾ 1 ಕುಂಟೆ? 2 ಸತಿ ಮಾಡ್ತೀವಿ ಸರ್. 2 ಸರಿ ಮಾಡ್ತೀವಿ, 2 ಸತಿ ಮಾಡ್ತೀವಿ. 1 ಕುಂಟೆ ಹೊಡೆದ ನಂತರ ಕಳೆ ತೆಗಿತೀರಾ? ಕಳೆ ತೆಗಿಸ್ತೀವಿ ಸರ್. ಇತ್ತೀಚೆಗೆಲ್ಲ ಕಳೆ ಜಾಸ್ತಿ ಬೀಳುತ್ತೆ ಅಂತೆಲ್ಲ ರೈತರು ಕಳೆನಾಶಕ ಸಿಂಪಡಣೆ ಮಾಡ್ತಾರೆ? ಮಾಡ್ತಾರೆ ಸರ್, ಮುಳ್ಳು ಸಜ್ಜೆ ಎಲ್ಲ ಬಾಳ ಇದ್ರೆ ಇದು ಮಾಡ್ತಾರೆ ಸರ್. ಈಗ ಮಾಮೂಲಿ ಇತ್ತು ಅಂದ್ರೆ ಕೈಗೆ ತೆಗಿಸ್ಬಿಡ್ತಾರೆ, ಕಡಿಮೆ ಇತ್ತು ಅಂದ್ರೆ ಕೈಯಲ್ಲೇ ತೆಗಿಸ್ಬಿಡ್ತಾರೆ. ಮುಳ್ಳು ಸಜ್ಜೆ ಇದ್ದಾಗ ಈಗ ಕೂಲರ್ ಇಟ್ಟು ತಗ್ಸಕ್ಕೆ ಆಗೋದಿಲ್ಲ, ಇವತ್ತಿನ ಇದ್ರೊಳಗೆ ಕೂಲಿ ಕೊಟ್ಟು ತಗ್ಸಕ್ಕಾಗೋದಿಲ್ಲ. 250-300 ರೂಪಾಯಿ ಗಟ್ಟಲೆ ಕೂಲಿ ಕೊಟ್ಟು ಅವ್ರಿಗೆ ಊಟ ಕೊಟ್ಟು ಆಗೋದಿಲ್ಲ. ಹಂಗಾಗಿ ನಾವೇನ್ ಮಾಡ್ತೀವಿ, ಕೈಯಲ್ಲಿ ಸ್ವಲ್ಪ ಇದ್ದಾಗ ಕೈಯಲ್ಲೇ ತೆಗಿಸ್ಬಿಡ್ತೀವಿ. ಮುಳ್ಳು ಸಜ್ಜೆ ಇತ್ತು ಅಂದ್ರೆ ನಿರ್ವ ಇಲ್ಲ, ಅವಾಗ ನಾವು ಸಿಂಪಡಿಸ್ಲೇಬೇಕಾಗುತ್ತವ. ಎಡಕುಂಟೆ ಹೊಡೆದು ಕಳೆ ತೆಗೆದ ನಂತರ ಈಗ ಮಣ್ಣೇರಕ್ಕೆ ಒಂದ್ ಸ್ವಲ್ಪ ಮೆಕ್ಕೆಜೋಳಕ್ಕೆಲ್ಲ ಬೋದಂತ ಹೊಡಿತಾರೆ, ಆ ತರ ನೀವ್ ಏನಾದ್ ಮಾಡ್ತೀರಾ ಸರ್? ಎಡೆಕುಂಟೆ ಹೊಡೆದಾಗ ಅದೇ ಬುಡಕ್ಕೆ ಸೇರ್ಪಡೆ ಆಗುತ್ತೆ ಸರ್. ನಾವು ಮತ್ತೆ ಎಕ್ಸ್ಟ್ರಾ ಹಾಕಂತದ್ ಏನಿಲ್ಲ ಅದ್ರೊಳಗೆ. ಎಡೆಕುಂಟೆ ಮಾಡಿದಾಗ ಸ್ವಲ್ಪ ಅದೇ ಬುಡಕ್ಕೆ ಸೇರ್ಪಡೆ ಆಗುತ್ತೆ. ಬಿಗಿ ಇಟ್ಕೊಂಡು ಒಂದ್ ಕಲ್ಲು ಇಟ್ಕೊಂಡು ಹೊಡೆದ್ ಬಿಟ್ರೆ ಮಣ್ಣಿಗೆ ಕುತ್ಕೊಂತ ಸರ್? ಅದು ಬುಡಕ್ಕೆಲ್ಲ ಮಣ್ಣು ಬುಡಕ್ಕೆಲ್ಲ ಮಣ್ಣು ಕುತ್ಕೊಂತ ಸರ್. ಮೆಕ್ಕೆಜೋಳಕ್ಕೆಲ್ಲ ಸಾಕಷ್ಟು ರೋಗ ಬರುತ್ತೆ ಅಂತಾರಲ್ಲ, ಏನೇನು ರೋಗ ಬರುತ್ತೆ? ನುಸಿ ರೋಗ ಅಂತ ಬರುತ್ತೆ ಸರ್, ಸುಳಿ ರೋಗ ಅವೆಲ್ಲ ಬರುತ್ತೆ. ಒಂದೊಂದ್ ವರ್ಷ ಬಂದಿರುತ್ತೆ, ಒಂದೊಂದ್ ವರ್ಷ ಬರಲ್ಲ ಸರ್. ಮಳೆ ಜಾಸ್ತಿ ಆದಾಗ ಸುಳಿ ರೋಗ ಅವು ಬರಕ್ ಸಾಧ್ಯ ಸರ್. ಸುಳಿಯಲ್ಲಿ ಸುತ್ತಕಂತತೆ ರೋಗ ಇದಾಗಿ ಹುಳ ಇದಾಗ್ತದೆ ಸರ್. ಅವಾಗ ನಾವು ಗೊಬ್ಬರದ ಅಂಗಡಿಗಳಲ್ಲಿ ಹೋಗಿ ಔಷಧಿ ಕೇಳ್ತೀವಿ, ಇದಕ್ಕೆ ಏನ್ ಹಾಕ್ಬೇಕು, ಈ ತರ ಆಗ್ತಾ ಇದೆ, ಬೆಂಕಿ ರೋಗ ಬರ್ತಾ ಇದೆ, ಸುಳಿ ರೋಗ ಬರ್ತಾ ಇದೆ ಅಂತ ಅಂದಾಗ ಅವ್ರು ಅದಕ್ಕಿಂತದ್ ಹಾಕಿ ಅಂತ ಹೇಳ್ತಾರೆ, ಸಜೆಷನ್ ಮಾಡ್ತಾರೆ. ಅವಾಗ ಅದನ್ನ ತಂದು ನಾವು ಸಿಂಪಡಿಸ್ತೀವಿ ಸರ್. ಅವ್ರು ಯಾವ ರೀತಿ ಹೇಳ್ತಾರೋ ಆ ರೀತಿ ನಾವು ಮಾಡ್ತೀವಿ ಸರ್. ಈಗ ಎರಡು ವರ್ಷದ ಮುಂಚೆ ಈ ಸೈನಿಕ ಹುಳು ಅಂತ ಅಂದ್ಬಿಟ್ಟು ಎಲೆನೆಲ್ಲ ತಿಂತ ಇತ್ತು, ಆ ತರ ಏನು ಕಾಣಿಸ್ಕೊಳ್ತಾ ಇಲ್ಲ ಈಗಿಲ್ಲ ಸರ್? ಈಗ ಈ ವರ್ಷ ಏನಿಲ್ಲ ಈ ವರ್ಷ ಇಲ್ಲ ಈ ವರ್ಷ ಇಲ್ಲ ಸರ್. ಮತ್ತೆ ಎಡೆಕುಂಟೆ ಕಳೆ ತೆಗೆದ ನಂತರ ಕೆಲವು ರೈತರೆಲ್ಲ ಮೇಲ್ ಗೊಬ್ಬರ ಕೊಡ್ತಾರೆ ಮೆಕ್ಕೆಜೋಳಕ್ಕೆ, ನೀವ್ ಏನಾದ್ರು ಮೇಲ್ ಗೊಬ್ಬರ ಕೊಡ್ತೀರಾ ಸರ್? ಚೆನ್ನಾಗಿತ್ತು ಅಂದ್ರೆ ಕೊಡೋದೇನ್ ಬೇಕಿಲ್ಲ ಸರ್. ಸ್ವಲ್ಪ ವೀಕ್ ಇತ್ತು ಅಂದ್ರೆ ನಾವ್ ವೀರ್ಯ ಹಾಕ್ತಿವಿ ಸರ್. ಯಾಕೆಂದ್ರೆ ನಾವು ಹೊರಗೆ ಮನೆಯಲ್ಲಿ ಗೊಬ್ಬರ ಹಾಕೋದ್ರಿಂದ ನಮಗೆ ಅಂತ ಅನ್ಸಿಕೆ ಬೇಕಿಲ್ಲ. ನಾವ್ ವೀಕ್ನೆಸ್ ಏನಾದ್ರು ಮಳೆ ಜಾಸ್ತಿ ಹಿಡ್ಕೊಂತು ಇದಾದ್ರೆ ಅಂದ್ರೆ ಅವಾಗ ನಾವು ವೀರ್ಯನ ಸ್ವಲ್ಪ ಹಾಕ್ತಿವಿ ಸರ್. ನೀವು ಮನೇಲಿ ಹಸು ಕಟ್ಕೊಂಡಿರೋದ್ರಿಂದ ಸಾಕಷ್ಟು ಕೊಟ್ಟಿಗೆ ಗೊಬ್ಬರ ಹಾಕ್ತಾರ ಭೂಮಿಗೆ, ಹಂಗಾಗ್ಬಿಟ್ಟು ಜಾಸ್ತಿ ಏನಂತ ಬೇರೆ ಮೇಲ್ ಗೊಬ್ಬರ ಬೇಡಲ್ಲ, ಮೇಲ್ ಗೊಬ್ಬರ ಬೇಕಿಲ್ಲ ಸರ್, ಬೆಳೆ ಎಲ್ಲ ಚೆನ್ನಾಗಿ ಬರ್ತೈತೆ. ಮತ್ತೆ ಬಿತ್ತನೆ ಸಂದರ್ಭದಲ್ಲಿ ಸ್ವಲ್ಪ DAP ಆ ತರ ಎಲ್ಲ ರಾಸಾಯನಿಕ ಗೊಬ್ಬರ ಉಪಯೋಗಿಸಿರ್ತಾರಲ್ಲ, ಏನು ಸ್ವಲ್ಪ ಮಳೆ ಜಾಸ್ತಿ ಬಂದು ಸ್ವಲ್ಪ ವೀಕ್ ಆದ್ರೆ ಪೈರು, ಅವಾಗ ಏನಾದ್ರು ಯೂರಿಯಾ ಕೊಡ್ತೀರಾ? ಈ ಸತಿ ಚೆನ್ನಾಗ್ ಬಂತು ಸರ್ ಫಸಲು. ಈ ಸತಿ ಎಕರೆಗೆ ಒಂದ್ 25 ಕ್ವಿಂಟಲ್ ಆಗಿದೆ ಸರ್. ಚೆನ್ನಾಗಿ ಒಳ್ಳೆ ಇಳೆವರಿ ಬಂದಿದೆ. ಇನ್ನು ಕೊಟ್ಟಿಲ್ಲ ಮಾರ್ಕೆಟ್, ನಾವು ಇನ್ನು ಇಲ್ವಾ. ಚೆನ್ನಾಗಿದೆ ಈ ವರ್ಷದ ಇಳುವರಿ, ಬೆಳೆ ಚೆನ್ನಾಗಿದೆ. ಈಗ ಎರಡು ವರ್ಷ ತೊಂದರೆ ಅನುಭವಿಸಿದ್ವಿ, ಭಗವಂತ ಈ ವರ್ಷ ಕೊಟ್ಟಿದ್ದಾನೆ. ಚೆನ್ನಾಗ್ ನಡೆಸಿತ್ತು ಮಳೆ, ಚೆನ್ನಾಗಾಯ್ತು ಸರ್ ಫಸಲು. ಈಗ ಮೆಕ್ಕೆಜೋಳ ಕಟಾವಿಗೆ ಬರ್ಬೇಕಂದ್ರೆ ಎಷ್ಟು ತಿಂಗಳ ಅವಧಿ ಬೇಕಾಗುತ್ತೆ? 4 ತಿಂಗಳು ಸರ್. 4 ತಿಂಗಳು? 4 ತಿಂಗಳು. ಈಗ ಕಟಾವಿಗೆ ಬಂದಂತ ಸಂದರ್ಭದಲ್ಲಿ ಕೆಲವು ರೈತರೆಲ್ಲ ಸೂಲಂಗಿ ಮುರಿದ್ಬಿಟ್ಟು ಜಾನುವಾರುಗಳಿಗೆ ಮೇವಾಗಿ ಉಪಯೋಗಿಸ್ತಾರೆ, ಇದರಿಂದ ಅನುಕೂಲ ಅಂತೀರಾ ಅನನುಕೂಲ ಅಂತೀರಾ ಸರ್? ಒಂದ್ ಕಡೆಯಿಂದ ಅನನುಕೂಲ ಇದೆ ಸರ್, ಹಸಿಗ್ ಬೇಕು ಅಂತ ಮೇವ್ ಬೇಕು ಅನ್ನೋದಕ್ಕೋಸ್ಕರ ಮುರಿತಾರೆ, ಆದ್ರೆ ಇಳುವರಿ ಕಡಿಮೆ ಆಗುತ್ತೆ ಸರ್ ಅದರಲ್ಲಿ. ಕಾರಣ ಏನಂದ್ರೆ ಅಲ್ಲಿ ನೀರಿನಂಶ ಕಡಿಮೆ ಆಗುತ್ತೆ, ಅವಾಗ ಮೇಲೆ ಕಟಾವು ಮಾಡಿಬಿಟ್ರೆ ಆ ಕಾಳು ತಿನ್ನಕಾಗೋದಿಲ್ಲ, ಅವಾಗ ಬೆಂಡಾಗ್ಬಿಡ್ತದ ಅದು, ಇಳುವರಿ ಕಡಿಮೆ ಆಗಿಬಿಡ್ತದೆ ಆಟೋಮೆಟಿಕ್ ಆಗಿ. ಎಲೆಯಿಂದನೇ ಸೂರ್ಯನ ಕಿರಣಗಳನ್ನ ಉಪಯೋಗಿಸಿಕೊಂಡು ಕಾಳು ಕಾಳು ಇಂಬೇಕು ಸರ್, ಗಟ್ಟಿ ಆಗ್ಬೇಕು. ಹಂಗಾಗ್ಬಿಟ್ಟು ನಾವು ಸೂಲಂಗಿ ಮುರಿದಾಗ ಇಳುವರಿ ಕಡಿಮೆ ಆಗುತ್ತೆ. ಅಂದ್ರೆ ಚೆನ್ನಾಗಿ ಜಮೀನಲ್ಲೇ ತೆನೆ ಎಲ್ಲ ಚೆನ್ನಾಗಿ ಒಣಗಿದ ಮೇಲೆ ನಂತರ ಮುರಿದ್ರೆ ಏನ್ ತೊಂದ್ರೆ ಆಗಲ್ಲ ಸರ್. ಸ್ವಲ್ಪ ಹಸಿದ್ದಂಗ್ಲೇ ಮುರಿಬಾರ್ದು, ಮುರಿಬಾರ್ದು ಸರ್. ಮುರಿಯೋರು ಮುರಿದು ಬಿಡ್ತಾರೆ, ನಾವು ಪೂರ್ತಿ ಒಣಗ ತನಕ ಮುರಿಯೋದಿಲ್ಲ ಸರ್. ನಾವು ಪೂರ್ತಿ ಒಂದೇ ಸರಿ ಬರೀ ತೆನೆ ಅಷ್ಟೇ ಮುರಿಯೋದು ಸರ್. ನೀವೇನು ಸೂಲಂಗಿ ಮುರಿಯ? ನಾವು ಸೂಲಂಗಿ ಮುರಿಯಲ್ಲ ಸರ್, ಮುರಿಯಲ್ಲ. ಇದೊಂದು ತೆನೆ ಕಟಾವು ಮಾಡೋದಿಲ್ಲ, ಒಂದೇ ಸತಿ ಅಷ್ಟೇ ಮುರಿಯೋದು ಸರ್. ಒಕ್ಕಣೆ ಎಲ್ಲ ಯಾವ ರೀತಿ ಮಾಡ್ತಾರೆ? ತೆನೆ ಎಲ್ಲ ಒಂದ್ ಕಡೆ ಮುರಿದ್ಬಿಟ್ಟು ನಂತರ ಸೆಪ್ಪೆ ಕೊಯ್ಯೋದ? ಕೆಲವರೆಲ್ಲ ಈಗೆಲ್ಲ ಯಂತ್ರೋಪಕರಣಗಳು ಬಂದಿದ್ದಾವೆ, ಅದನ್ನೇ ಮಿಷಿನ್ ಎಲ್ಲ ಕೊಯ್ದು ಕಾಳೆಲ್ಲ ಹೊರಗಡೆ ಸರ್. ಯಂತ್ರೋಪಕರಣದಲ್ಲಿ ಜನ ಬೇಕಿಲ್ಲ, ಆದ್ರೆ ವೇಸ್ಟೇಜ್ ಜಾಸ್ತಿ ಆಗುತ್ತೆ. ಈಗ ನಾವು ಕೈಯಲ್ಲಿ ಮುರಿದ್ರೆ ತೆನೆ ಚೆನ್ನಾಗಿದ್ದು ಕೈಯಲ್ಲಿ ಮುರಿದ್ರೆ ನಮಗೆ ಕಾಳು ಅವೆಲ್ಲ ಚೆನ್ನಾಗಿದಾಗುತ್ತೆ. ಹೌದು, ಲಾಸ್ಟ್ ಒಂದ್ಸತಿ ನಾವು ಅದನ್ನ ಟ್ರ್ಯಾಕ್ಟರ್ ಹೊಡಿಸಿಬಿಡ್ತೀವಿ, ಸೆಪ್ಪೆಲ್ಲ ಹೊಡಿಸಿ ಹಾಕ್ಬಿಡ್ತೀವಿ. ಬೇಕು ಅಂದ್ರೆ ಯಾರು ಮುರಿಬಹುದು, ಇಲ್ಲ ಅಂದ್ರೆ ಟ್ರ್ಯಾಕ್ಟರ್ ಹೊಡಿಸಿ ಹೊಲಕ್ಕೆ ಗೊಬ್ಬರ ಆಗುತ್ತೆ ಅಂತ ಬಿಟ್ಬಿಡ್ತೀವಿ ಸರ್. ಅದು ಈಗ ನಾವು ಯಂತ್ರದಲ್ಲಿ ಕಟಾವ್ ಮಾಡೋದು ಸಾಕಷ್ಟು ವೇಸ್ಟ್ ಆಗುತ್ತೆ ರೈತರಿಗೆ, ವೇಸ್ಟ್ ಆಗುತ್ತೆ ಅಂತ ಸರ್. ಮತ್ತೆ ಕೂಲರ್ ಪ್ಲಬ್ರಮ್ಗೆ ಮಾಡ್ಲೇಬೇಕು ಸರ್, ಅದು ದೊಡ್ಡ ದೊಡ್ಡ ರೈತರೆಲ್ಲ ಮಾಡ್ಲೇಬೇಕು. ನಾವು ಸಣ್ಣ ರೈತರು ಮನೇಲಿ 4 ಜನ ಇರ್ತೀವಿ, ಯಾರು ಅಕ್ಕನ ಮಕ್ಕಳು, ತಂಗಿ ಮಕ್ಕಳು, ಯಾರು ತಮ್ಗಳು ಯಾರು ಬಂದಾಗ ನಡ್ರಿ ಎಲ್ಲರೂ ಹೋಗೋಣ ಅಂತ ಮುರ್ಕೊಂಬರ್ತೀವಿ. ಹಂಗಾಗಿ ನಮ್ಗೆ ಒಂದ್ ಸ್ವಲ್ಪ ಉತ್ತಮ ಆಗುತ್ತೆ. ಈಗ ಹಸು ಇರೋದ್ರಿಂದ ನಿಮ್ಮವು ಈ ಸೆಪ್ಪೆನ ಕೊಯ್ದು ಜಾನುವಾರುಗಳಿಗೆ ಉಪಯೋಗಿಸೋದಿಲ್ಲ ಕಟಾವಾದ ನಂತರ? ಹ್ಞೂ ಸರ್, ಅದು ಒಣಸಿಪ್ಪೆ ಹಾಕ್ತಿವಿ ಸರ್, ಮೆಕ್ಕೆಜೋಳ ಮೆಕ್ಕೆಜೋಳ ಸೆಪ್ಪೆ ಹಾಕ್ತಿವಿ ಸರ್. ಅದ್ರ ಜೊತೆಗೆ ರಾಗಿ ಹುಲ್ಲು ಅದು ಖರೀದಿ ಕುಂಟ್ಕೊಂಡ್ಬರ್ತೀವಿ ಸರ್, ಭತ್ತದುಲ್ಲು ಅದೆಲ್ಲ ಬಾಡ ತಣಿಗೆರೆ ಇಲ್ಲಿ ಹಿಂಗ ಹಳ್ಳಿ ಕಡೆ ಹೋಗ್ಬಿಟ್ಟು ಗದ್ದೆ ಇರತ್ತಾಗ ಅಲ್ಲಿ ಕುಂಟ್ಕೊಂಡ್ಬರ್ತೀವಿ ಸರ್. 150 ಹಿಂಗೆ ಪೆಂಡಿ ಸಿಗುತ್ತೆ ಸರ್, ನಾವು ಟ್ರ್ಯಾಕ್ಟರ್ ಅಲ್ಲಿ ಹಾಕೊಂಡು ಬರ್ತೀವಿ ಸರ್. ಏನು ಹಸು ಕರುಗಳು ಇಲ್ದಂತಾರೋ ಜಮೀನಲ್ಲಿ ಹಂಗೆ ರೋಟ್ರಿ ಅಥವಾ ಹೊಡಿಸ್ಬಿಡ್ತಾರೆ, ಗೊಬ್ಬರ ಆಗುತ್ತೆ. ಈಗ 1 ಎಕರೆಗೆ ಎಷ್ಟು ಕ್ವಿಂಟಲ್ ವರೆಗೆ ಇಳುವರಿ ಬರುತ್ತೆ ಈ ತರ ನೀವು ಚೆನ್ನಾಗಿ ಮಾಡಿದ್ರೆ? ಚೆನ್ನಾಗಿ ಮಾಡಿದ್ರೆ 25 ಕ್ವಿಂಟಲ್ ಬರುತ್ತೆ ಸರ್, 1 ಎಕರೆಗೆ. ಮಳೆ ಎಲ್ಲ ಚೆನ್ನಾಗಿ ನಡೆಸಿ ಈ ವರ್ಷ ಯಾವ ರೀತಿ ಬಂದಿದೆ? ಈ ವರ್ಷ ಚೆನ್ನಾಗಿ ಬಂದಿದೆ ಸರ್. ಚೆನ್ನಾಗಿ ಬಂದಿದೆ. ಮಾರಾಟ ಎಲ್ಲ ಎಲ್ಲಿ ಮಾರಾಟ ಮಾಡ್ತೀರಾ ಸರ್? ಮಾರಾಟ ನಾವು ಮಾರ್ಕೆಟ್ ಇಲ್ಲಿ ಹೋಗ್ತೀವಿ ಸರ್. ಈಗ ನಮ್ ಇದ್ರೊಳಗೆ ಗೋರ್ಮೆಂಟ್ ಇದ್ರೊಳಗೆ ಕೊಡೋಣ ಅಂತ ಮಾಡಿದ್ವಿ. ಗೋರ್ಮೆಂಟ್ ಇದ್ರಲ್ಲಿ ಅಂದ್ರೆ ಅವರು ತಗೊಂಡು ಒಂದು ತಿಂಗಳಾಗ್ತದೆ ಪೇಮೆಂಟ್ ಕೊಡಕ್ಕೆ, ನಮಗೆ ಪೇಮೆಂಟ್ ಲೇಟ್ ಆಗುತ್ತೆ. ಆಮೇಲೆ ನಾವು ಬೀಜ ಗೊಬ್ಬರಕ್ಕೆ ದುಡ್ಡು ಕೊಟ್ಟಿರ್ತಾರೆ ದಳ್ಳಾಳಿ ಅಂಗಡಿಗಳಲ್ಲಿ. ನಾವು ಚಿತ್ರದುರ್ಗ ಬಂದು ನಾವು ಮಾರ್ಕೆಟ್ ನಲ್ಲಿ ಮಾರ್ತೀವಿ ಸರ್. ಎಪಿಎಂಸಿ ಮಾರ್ಕೆಟ್ ನಲ್ಲಿ ಮಾರ್ತೀವಿ. ಅಲ್ಲಿ ಏನು ಮೋಸ ಇರೋದಿಲ್ಲ ಸರ್. ಇಲ್ಲಿ ಕೈ ವ್ಯಾಪಾರದವರು ಒಂದು 2 ಕೆಜಿ ತಗೊಂತಾರೆ ಸರ್, ಅಲ್ಲಿ 1 ಕೆಜಿ ತಗೊಂತಾರೆ ಸರ್. ಆಮೇಲೆ ನಮಗೆ ಬೇಕು ಅಂದಾಗ ದುಡ್ಡು ಕೊಟ್ಟಿರ್ತಾರೆ. ಆ ಸಲುವಾಗಿ ನಾವು ಎಪಿಎಂಸಿ ಮಾರ್ಕೆಟ್ ಗೆ ನಾವು ಬಂದ್ ಕೊಡ್ತೀವಿ ಸರ್. ಇಲ್ಲಿ ಚಿತ್ರದುರ್ಗ ಮಾರ್ಕೆಟ್. ಈಗ ಅದೇ ಸರ್ಕಾರ ಖರೀದಿ ಕೇಂದ್ರ ತೆಗೆದೈತೆ, ಮೆಕ್ಕೆಜೋಳ ಖರೀದಿ ಕೇಂದ್ರ, ತೊಗರಿ ಖರೀದಿ ಕೇಂದ್ರ ಅಂತ. ಅಲ್ಲಿ ಖರೀದಿ ಕೇಂದ್ರದಲ್ಲಿ ಮಾರಾಟ ಮಾಡಿದಾಗ ನಿಮ್ಗೆ ದುಡ್ಡು ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಲೇಟ್ ಆಗುತ್ತೆ. ಇನ್ನು ಸರ್ ನಮಗೆ ಟೈಮಿಗೆ ದುಡ್ಡು ಕೊಡಲ್ಲ ಸರ್ ಅವರು. ಐಟಮ್ ಕೊಟ್ಟ ಮೇಲೆ ಅದಕ್ಕೆ ಒಂದ್ ತಿಂಗಳು ಕಾಯ್ಬೇಕು ನಾವು. ಈಗ ನಮ್ಮ ಜೋಳ ಈಗ ಬರ್ಲಿ ಅಂತ ಕಾಯ್ತಾ ಇರ್ತಾರಲ್ಲ ಮಾರ್ಕೆಟ್ ನಾಗೆ, ನಾವು ಬೇರೆ ತಗೊಟ್ರೆ ಅವ್ರು ಬಾಕಿ ಟೈಮ್ ನಮಗೆ ದುಡ್ಡು ಹೆಂಗ್ ಕೊಡ್ತಾರೆ? ಅವರು ಮಾರಕ್ಕಾದ್ರೆ ಅಲ್ಲಿಗೆ ಹೋಗ್ತಾರೆ, ನಮ್ಮಲ್ಲಿ ಬರ್ಲಿಲ್ಲ ಅಂತಾರೆ. ಹಂಗಾಗಿ ಸರ್ ನಾವು ಮಾರ್ಕೆಟ್ ಗೆ ಕೊಡ್ತಾ ಇರೋದು. ನಾವೀಗ ಎಪಿಎಂಸಿ ಮಾರ್ಕೆಟ್ ಒಳಗಡೆ ಏನ್ ರೇಟ್ ಇದೆ ಈಗ ಮೆಕ್ಕೆಜೋಳ ಸರ್? ಈಗ 2000 ಚಿಲ್ಲರೆ ಇದೆ ಸರ್. 2000 ಚಿಲ್ಲರೆ. 2000 ಚಿಲ್ಲರೆ. ಈ ರೇಟ್ ಸಿಕ್ಕರೆ ಸಾಕಾಗುತ್ತ ರೈತರಿಗೆ ಸರ್? ಒಂದ್ 2.5-3 ಸಿಕ್ಕರೆ ಬಹಳ ಅನುಕೂಲ ಆಗುತ್ತೆ ಸರ್ ರೈತರಿಗೆ. 3 ಸಿಕ್ಕರೆ ಇನ್ನು ತುಂಬಾ ಅನುಕೂಲ ಆಗುತ್ತೆ. ತುಂಬಾ ಅನುಕೂಲ ಆಗುತ್ತೆ ಸರ್. ಈ ತರ 2 ಚಿಲ್ಲರೆ ಸಿಕ್ಕರೆ ರೈತರಿಗೆ ಲಾಸ್ ಆಗುತ್ತೆ ಸರ್. ಎಷ್ಟು ಖರ್ಚು ಬರುತ್ತೆ ಎಲ್ಲ ಜಮೀನಲ್ಲಿ? ಒಂದ್ ಎಕರೆ ಸರ್ ಒಂದ್ ಎಕರೆಗೆ ಒಂದ್ 15,000-20,000 ಬರುತ್ತೆ ಸರ್. ಬೇಕಾಗುತ್ತೆ ಸರ್. ಹಂಗಾಗ್ಬಿಟ್ಟು ನಾವು 2.5-3 ಮಾಡಿದ್ರೆ ಮಾರಾಟ ಮಾಡಿದ್ರೆ ನಮ್ಗೆ ಅನುಕೂಲ ಆಗುತ್ತೆ. ಅನುಕೂಲ ಆಗುತ್ತೆ. 2,000-2,000 ಚಿಲ್ಲರೆ ಮಾರಿದ್ರೆ ನಾವು ಇಟ್ಟರೆ ವಾಪಸ್ ಬರುತ್ತೆ. ಈಗೆಲ್ಲ ಕೂಲಿ ಕಾರ್ಮಿಕರು ಬೇರೆ ಸಿಕ್ಕಾಬೇಟ ರೇಟ್ ಸರ್? ಕೂಲಿ ಕರಿಬೇಕು ಅಂದ್ರೆ 500-600 ಕೂಲಿ ಇದೆ ಸರ್ ಒಬ್ಬ ಲೇಬರ್ ಗೆ. ಆಮೇಲೆ ಅವ್ರಿಗೆ ಊಟ, ಬೀಡಿ, ಸಿಗರೇಟ್, ಆಮೇಲೆ ಈ ಪಾನ್ ಪರಕ್ ಅವೆಲ್ಲ ಕುಡಿಸ್ಬೇಕು ಸರ್. ಈಗ ರೈತರು ತುಂಬಾ ಕಷ್ಟ ಇದೆ ಸರ್. ಇವಾಗ ಕಷ್ಟ ಇದೆ. ಅಲ್ಲೆಲ್ಲ ಕೆಲಸ ಮಾಡ್ಲಿಕ್ಕೆ ಕೂಲರ್ ಸಿಗ್ತಾರ ನಿಮ್ ಕಡೆ ಸರ್? ಬಹಳ ಕಷ್ಟ ಇದೆ ಸರ್. ಸೊಸೈಟಿ ಹಾಕಿ ಬಂದ್ಮೇಲೆ ಯಾರು ಕೆಲಸ ಮಾಡಾರೆ ಬಿಟ್ಬಿಡಿದಾರೆ. ಈಗ ಮನೆ 4 ಜನ ಇದ್ರೆ 40 ಕೆಜಿ ಹಾಕಿ ಬರ್ತೈತಿ, ಯಾಕೆ ಬಿಡು ಕೆಲಸಕ್ಕೆ ಹೋಗೋಣ ಅನ್ನೋ ಒಂದು ಲೆಕ್ಕಾಚಾರಕ್ಕೆ ಬಂದ್ಬಿಟ್ಟಾರೆ. ಕೂಲರ್ ಪ್ರಾಬ್ಲಮ್ ಬಹಳ ಇದೆ ಸರ್. ಬಹಳ ಇದೆ. ಹಂಗಾಗಿ ಯಂತ್ರಗಳ ಪ್ರಾಬ್ಲಮ್ ನಾವು ಹೋಗ್ಲೇಬೇಕು ಸರ್. ಮನೆಯಲ್ಲಿದ್ರೆ ಕೈ ಮುಟ್ಟು ಮಾಡಂಗಿದ್ರೆ ಮಾತ್ರ ಮಾಡ್ಬೇಕು ಸರ್, ಇಲ್ಲಾಂದ್ರೆ ಕಷ್ಟ ಇದೆ. ಕಷ್ಟ ಇದೆ. ಒಟ್ಟಾರೆಯಾಗಿ ಈ ವರ್ಷದಂಗೆ ಚೆನ್ನಾಗಿ ಮಳೆ ಬೆಳೆ ಬಂದ್ರೆ ನಿಮ್ಗೆ ಎಲ್ಲ ಖರ್ಚೆಲ್ಲ ತೆಗೆದು ಎಷ್ಟು ಉಳಿತಾಯ ಆಗುತ್ತೆ ಮೆಕ್ಕೆಜೋಳದಿಂದ ಸರ್? ಜೀವನ ಮಾಡ್ಬೋದು ಸರ್. ಮುಂದಿನ ವರ್ಷದ ತನಕ ನಾವು ಜೀವನ ಮಾಡ್ತೀವಿ ಅಂತ ಒಂದ್ ಧೈರ್ಯ ಇರುತ್ತೆ ಸರ್. ಆಮೇಲೆ ಆಸ್ತಿ ಇದೆ ಅನ್ನೋದೊಂದಿದ್ದು ಜೀವನ ಮಾಡ್ಕೊಂಡು ಹೋಗ್ಬಹುದು. ಅದರಿಂದ ಏನ್ ಮಾಡಕ್ ಆಗೋದಿಲ್ಲ ಸರ್. ದುಡ್ಡು ಹಿಂದ್ ಕಿಡ್ತೀವಿ ಮಾಡ್ತೀವಿ ಅನ್ನೋ ಸುಳ್ಳು ಸರ್. ಜೀವನ ಮಾಡ್ಕೊಂಡು ಹೋಗ್ತೀವಿ. ಜೀವನ ಮಾಡಬಹುದು. ಈಗ ಮೆಕ್ಕೆಜೋಳ ಅಂದ್ರೆ ಒಂದ್ 3-4 ಬೆಳೆ, ಇನ್ನ 5-6 ಸುಮ್ಮನೆ ಇರ್ಬೇಕಾಗತ್ತೆ ವೇಸ್ಟ್ ಆಗಿ. ನೀವು ನೀರಾವರಿ ಮಾಡ್ಬೇಕಂತ ಏನ್ ಆಸಕ್ತಿ ಬರ್ಲಿಲ್ಲ ಸರ್? ನೀರಾವರಿ ಮಾಡಕ್ಕೆ ನಾವೆಲ್ಲ ಪ್ರಯತ್ನ ಪಟ್ಟು ಅಕ್ಕಪಕ್ಕದಲ್ಲಿ ಅಡಿಕೆ ಮಾಡೋದ್ ನೋಡಿ, ನಮಗೆ 5 ಕ್ವಿಂಟಲ್ ಬಂತು, ನಮ್ಗೆ 10 ಕ್ವಿಂಟಲ್ ಬಂತು, 50,000 ಇದೆ, 40,000 ಇದೆ, 35,000 ಇದೆ. ಅವಾಗೆಲ್ಲ ನಾವು ಮಾಡಕ್ಕೆ 35,000 ಇತ್ತು ಸರ್ ರೇಟು, 30,000-35,000. ಅವಾಗೆಲ್ಲ ತುಂಬಾ ಜನ ಅವ್ರು ನೋಡ್ಬಿಟ್ಟು ನಾನು ಯಾಕೆ ಮಾಡಬಾರ್ದು ಅಂತಂದು ನಾನು ಬೋರ್ ಕೊರಿಸಿದೆ ಸರ್. ಬೋರ್ ಕೊರಿಸಿ 2 ವರ್ಷದ ಗಿಡ ತಂದು ನೆಟ್ಟೆ ನಾನು. ಮಾಡಿ ಒಂದು 4 ವರ್ಷ ಆಯ್ತು ಸರ್. 5ನೇ ವರ್ಷ ಇನ್ನೇನು ಫಸಲು ಬರಬೇಕು, ಆ ಟೈಮ್ನಲ್ಲಿ ನಮ್ಮ ನೀರು ಹೋಗೇ ಬಿಟ್ಟು ಸರ್. ಮೇಲೆ ಮತ್ತೆ 4 ಬೋರ್ ಹಾಕಿಸಿದೆ, ಆ ನೀರು ಬೀಳಲಿಲ್ಲ ಸರ್. 850 ಅಡಿ 900 ಅಡಿ ಕೊರಿಸಿದ್ವಿ, ನೀರು ಬೀಳಲಿಲ್ಲ. ಆಮೇಲೆ ಆ ವರ್ಷಕ್ಕೆ ತುಂಬಾ ಬರಗಾಲ ಸರ್, ಕುಡಿಯೋ ನೀರಿಗೂ ಈಗ ಒಂದು 2-3 ವರ್ಷದಿಂದ ಫುಲ್ ಬರಗಾಲ ಆಗ್ಬಿಡ್ತು. ಹೊಟ್ಟೆ ಉರಿಸ್ಕೊಂಡ್ಬಿಟ್ಟು ಜೀವನದಲ್ಲಿ ಇನ್ನೊಂದ್ಸತಿ ತೋಟ ಮಾಡಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಎಲ್ಲ ಟ್ಯಾಕ್ಟ್ರಿಲಿ ಕಣ್ಣಿಂದ ನೋಡಬಾರ್ದಂತೆ ಎಲ್ಲ ಮಟ್ಟ ಲೆವೆಲ್ ಮಾಡಿಸ್ಬಿಟ್ಟು ಸರ್. ಮಾಡಿಸ್ಬಿಟ್ಟು ನಮಗೆ ಸಾಕಿದೆಯಾ ಅಂತಂದು ನಾವು ಇದೊಂದು ರೀತಿ ನಿಂತ್ಕೊಂಡ್ಬಿಟ್ಟಿದ್ವಿ ಸರ್. ನೀವು ನೀರಾವರಿ ಮಾಡ್ಬೇಕಂತ ಸಾಕಷ್ಟು ಮಾಡಿ ಎಲ್ಲ ಕೈ ಸುಟ್ಕೊಂಡು ಇರೋ ಸಾಲಗಳು ತೀರಿಸ್ಕೊಂತ ಹೋಗ್ತಾ ಇದ್ವಿ ಸರ್. ಮಗ ಒಬ್ಬಿರೋದ್ರಿಂದ ಅವನ್ ಬೆಂಗಳೂರಲ್ಲಿ ಒಂದು ಕಂಪನಿಗೆ ಹೋಗ್ತಾನೆ, ಅವನ್ ದುಡ್ದು ಸಾಲ ತೀರಿಸ್ತಾ ಇದ್ದಾನೆ ಸರ್. ನಮ್ಮ ಜಮೀನಿಗೆ ನಾವು ನಮ್ಮ ಜೀವನ ನಮಗೆ ಸರಿಯಾಗಿದೆ, ಸಾಕಿದ್ದು ಇಷ್ಟೇ ಅಂತ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಅವಾಗೆಲ್ಲ ಸಾಕಷ್ಟು ಜನ ರೈತರು ಈ ಟ್ಯಾಂಕರ್ ಅಲ್ಲೆಲ್ಲ ನೀರು ಹೊಡೆದ್ಬಿಟ್ಟು ತೋಟನೆಲ್ಲ ಉಳಿಸ್ಕೊಂಡ್ರು, ಬದುಕಿಸ್ಕೊಂಡ್ರು. ಆ ತರ ಏನ್ ಪ್ರಯತ್ನ ಮಾಡಲಿಲ್ಲ ನೀವು? ಇಲ್ಲ ಸರ್, ಮಾಡಿದ್ ಸರ್. ತೋಟ ಉಳಿಸ್ಕೋಬೇಕು ಅಂತ 800-500 ರೂಪಾಯಿಯಿಂದ 1,000 ರೂಪಾಯಿ ತನಕ ಹೊಡೆಸಿದ್ವಿ ಸರ್. ದೂರ ನಮ್ಮ ಹೊಲಗಳು 800-850 ರೂಪಾಯಿ ಹೊಡೆದ್ರು ಸರ್. ಎಷ್ಟು ಅಂತ ಹೊಡೆಸ್ತಾರೆ ಸರ್ ದಿವಸ ದಿವಸ? ಸುಮಾರು ಪೂರ್ತಿ ಮಳೆನೇ ಬರಲಿಲ್ಲ ಅವಾಗ. ಹಂಗಾಗ್ಬಿಟ್ಟು ನಾವು ಆಗ್ಲೆಲ್ಲ ಕೈ ಬಿಟ್ಬಿಟ್ಟಿವಿ ಸರ್. ಮತ್ತೆ ಈ ಕೃಷಿ ಜೊತೆಗೆ ಏನಾದರೂ ಉಪಕಸಗಳು ಮಾಡಬೇಕು, ಈ ಹೈನುಗಾರಿಕೆ ಆಗಿರ್ಬೋದು, ಕುರಿ ಕೋಳಿ ಮೇಕೆ ಸಾಕಾಣಿಕೆ ಮಾಡಿದ್ರೆ ರೈತನ ಕೈ ಹಿಡಿತ ಅಂತ ಹೇಳ್ತಾರೆ, ನೀವೇನಾದ್ರೂ ಉಪಕಸಗಳು ಮಾಡ್ತಾ ಇದ್ರ ಸರ್? ಅದೇ ಹಸು ಸಾಕ್ತಾ ಇದ್ವಲ್ಲ ಸರ್. ಎಷ್ಟು ಹಸು ಸಾಕ್ತಾ ಇದ್ರ? ಈಗ ಮೂರಿದಾವ್ ಸರ್. ಮೂರಿದಾವೆ? ಮೂರಿದಾವೆ. ಮತ್ತೆ ಬೆಳಿಗ್ಗೆ ಸಾಯಂಕಾಲ ಹಾಲು ಹಾಕ್ತಿವಿ. ಹಾಲು ಹಾಕ್ತಿವಿ, ಒಂದು 10 ಲೀಟರ್ ಕೊಡ್ತದೆ ಸರ್, ಒಂದು 8 ಲೀಟರ್ ಕೊಡ್ತತೆ, ಒಂದು 4.5 ಲೀಟರ್ ಕೊಡ್ತತೆ. ಸಾಕು ಸರ್ ಜೀವನಕ್ಕೆ. ಈಗ ಹೊಲಕ್ಕೆ ಗೊಬ್ಬರ ಆಗುತ್ತೆ, ಅದ್ರ ಸಗಣಿ ನಮಗೆ ಸಾಕು ಸರ್ ಜೀವನಕ್ಕೆ. ಈಗ ಹಸಿಂದ ನಮಗೆ ಸಾಕು. ಈಗ ಮತ್ತೆ ಜಮೀನ್ ಇದೆ, ಜಮೀನ್ ಮಾಡ್ಬೇಕು ಅನ್ನ ಮಾಡ್ಕೊಂಡು ಹೋಗ್ತಾ ಇದ್ವಿ. ಅಲ್ಲಿ ಎಷ್ಟು ವರ್ಷದಿಂದ ಹಸು ಸಾಕಾಣಿಕೆ ಮಾಡ್ತಾ ಇದ್ರ? ಈಗಲೇ 3 ವರ್ಷ ಆಯ್ತು ಸರ್. 3 ವರ್ಷ ವರ್ಷ. ಯಾಕೆ ಈ ಹಸುಗಳೇ ಸಾಕಾಣಿಕೆ ಮಾಡ್ಬೇಕಂತ ಆಸಕ್ತಿ ಬಂತು ಸರ್? ಹಾಲು ಖರೀದಿ ಮಾಡ್ಕೋಬೇಕು, ನಂದಿನಿ ಹಾಲು ತರಬೇಕು, ಆದ್ರೆ ಅಂಶ ಏನೂ ಇರೋದಿಲ್ಲ ಸರ್. ಈಗ ಬೇರೆ ಕಡೆ ತರಕ್ ಹೋದ್ರೆ ನೀರು ಅದಿದು ಕೊಡ್ತಾರೆ. ಈಗ ಮೊಸರು, ಹಾಲು, ಮೊಸರು, ತುಪ್ಪ ಎಲ್ಲ. ಈಗ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, ಆಮೇಲೆ ಜೀವನಕ್ಕೊಂದು ದಾರಿ ಬೇಕಲ್ಲ. ಫಸ್ಲಿಗೋಸ್ಕರ ನಾವು ಕಾಯ್ಕಂತ ನಿಂತ್ಕೊಂಡ್ರೆ ವರ್ಷಗಟ್ಟಲೆ ಆಗೋದಿಲ್ಲ ಅಂತ ನಾವು ಹಸುಗಳು ಕಟ್ಟಿದ್ವಿ ಸರ್. ಎಲ್ಲರೂ ಮಾಡ್ತಾ ಇದ್ರು, ಹಸು ಕಟ್ತಾ ಇದ್ರು. ಮನೆ ಮುಂದೆ ಜಾಗ ಇತ್ತು, ಒಂದು ಕೊಟ್ಟಿಗೆ ಹಾಕಿದೆ. ಕೊಟ್ಟಿಗೆ ಹಾಕಿ ಫಸ್ಟ್ಗೆ ಒಂದು ಹಸು ತಂದೆ, ಆಮೇಲೆ ಅದರಿಂದ ಚೆನ್ನಾಗಿ ಅಂತ ಕಾಣಿಸ್ತು, ಇನ್ನೊಂದು ಹಸು ತಂದೆ. ಆಮೇಲೆ ಈಗ ರೀಸೆಂಟ್ ಆಗಿ ಈಗ ಇನ್ನೊಂದು ಹಸು ತಂದೆ ಸರ್. ಒಟ್ಟು 3 ಹಸು ಇದಾವೆ ಸರ್. 3 ಹಸಿದಾವೆ. ನಮ್ ರೈತರಿಗೆ ಈ ತರ ಕೃಷಿ ಬದುಕಿನ ಜೊತೆಗೆ ಈ ತರ ಯಾವ್ದಾದ್ರು ಒಂದು ಉಪಕಸ ಬಿದ್ರೆ ಅನುಕೂಲ ಅಂತಾರೆ? ಅನುಕೂಲ ಸರ್. ಬೇಕೇ ಬೇಕು ಸರ್. ಬೇಕೇ ಬೇಕು. ಜಮೀನಿಗೆ ಗೊಬ್ಬರ ಆಗುತ್ತೆ, ಜೀವನಕ್ಕೊಂದು ದಾರಿ ಆಗುತ್ತೆ. ಆಮೇಲೆ ದಿನ ಅವ್ರಿಗೊಂದು ಕೆಲಸ ಇರುತ್ತೆ ಸರ್. ಹೌದು, ಹೊರಗಡೆ ನಾವು ದುಡಿಮೆ ಮಾಡಕ್ ಹೋಗೋದಕ್ಕಿಂತ ಇದೆ ನಮ್ಮ ಮನೆ ಒಳಗೆ ಒಂದು ದುಡಿಮೆ ಸರ್ ಇದು. ಹೌದು, ಯಾಕಂದ್ರೆ ಬೆದಲ್ ಜಮೀನ್ ಆಗಿರೋದಂತ ವರ್ಷದಲ್ಲಿ ಒಂದು 5-6 ತಿಂಗಳು ಮಾತ್ರ ಕೆಲಸ ಇರುತ್ತೆ. ಇನ್ನು 5-6 ತಿಂಗಳು ಮತ್ತೆ ಮುಂಗಾರಿ ಬರೋ ಕಂಟಿನ್ಯೂ ಕೆಲಸ ಸರ್. ಇದು ಹಸು ಇದ್ಬಿಟ್ರೆ ಬೆಳಿಗ್ಗೆನು ನಾವು ಕೆಲಸ 5 ಗಂಟೆಗೆ ನಾವು ಎದ್ದಬೇಕು. ಎದ್ಬಿಟ್ಟು ಅದ್ರ ಸಗಣಿ ಎಲ್ಲ ತೆಗೆದು ಹಾಲು ಕರ್ಕೊಂಡು ಡೇರಿಗೆ ಹಾಕಿ, ಹೌದು, ಇವೆಲ್ಲ ಅದ್ರ ಕೆಲಸನೇ ನಮ್ಗೆ ಆಗ್ಬಿಡುತ್ತೆ. ಮಧ್ಯಾಹ್ನ ಮೇಲೆ ಅದನ್ನ ತೊಳಿ ಮಾಡು, ಮತ್ತೆ ಸಾಯಂಕಾಲ ಮತ್ತೆ ಅದೇ ಕೆಲಸ. ನಮಗೆ ಈಗ ರೈತರಿಗೆ ಆ ಕೆಲಸಕ್ಕಿಂತ ಇದೇ ಕೆಲಸ ಜಾಸ್ತಿ ಆಗ್ಬಿಡುತ್ತೆ ಸರ್. ಹಂಗಾಗಿ ಎಲ್ಲರಿಂದ ನಮ್ಗೆ ಅನುಕೂಲ ಇದೆ ಸರ್. ಅನುಕೂಲ ಇದೆ. ಈ ತರ ಮಿಶ್ರತಳಿ ಹಸುಗಳು ಸಾಕಾಣಿಕೆ ಮಾಡಿದಾಗ ತುಂಬಾ ಚೆನ್ನಾಗಿ ಅವನ್ನೆಲ್ಲ ಕಾಪಾಡಬೇಕು. ಪ್ರತ್ಯೇಕವಾದ ಕೊಟ್ಟಿಗೆ ಇರಬೇಕು, ಅದು ಪ್ರತಿ ದಿವಸ ಸ್ನಾನ ಮಾಡಿಸ್ಬೇಕು, ಒಳ್ಳೆ ಒಳ್ಳೆ ಹುಲ್ಲು ಆಹಾರ ಫುಡ್ ಎಲ್ಲ ಕೊಟ್ಟರೆ ಚೆನ್ನಾಗಿ ಇಳುವರಿ ಬರುತ್ತೆ ಅಂತಾರೆ. ನೀವೆಲ್ಲ ಯಾವ ರೀತಿ ಸಾಕಾಣಿಕೆ ಮಾಡ್ತಾ ಇದ್ರ ಸರ್? ನಾವು ಕೊಟ್ಟಿಗೆ ಮಾಡಿದ್ವಿ ಸರ್, ಸೀಟಿಂದ ಕೊಟ್ಟಿಗೆ ಮಾಡಿದ್ವಿ. ಪೈಪ್ನಲ್ಲಿ ನೀರು ಹಿಡಿದು ಬಿಟ್ರೆ ಇಲ್ಲ ತೊಳೆದು ಬಿಟ್ರೆ ಒಂದು ಕಡೆಗೆ ಹೋಗಿ ಸಂಗ್ರಹಣೆ ಆಗಂಗೆ ಮಾಡಿದ್ವಿ ಸರ್. ಅಲ್ಲೇ ಪಕ್ಕಕ್ಕೆ ತಿಪ್ಪೆ ಮಾಡಿದ್ವಿ, ಆ ನೀರು ಅಷ್ಟು ತಿಪ್ಪಿಗೆ ಸಂಗ್ರಹಣೆ ಆಗಬೇಕು ಅನ್ನಂಗೆ ಮಾಡಿದ್ವಿ ಸರ್. ಚೆನ್ನಾಗಿದೆ ಸರ್, ಒಳ್ಳೆ ಆದಾಯ ಇದೆ. ಒಳ್ಳೆ ಆದಾಯ ಇದೆ ಸರ್. ಒಳ್ಳೆ ಆದಾಯ ಇದೆ. ಈಗ ಅದಷ್ಟು ಅಲ್ಲಿಗೆ ಸೇರ್ಪಡೆ ಆಗುತ್ತೆ ಸರ್, ಅದೇ ಜಮೀನಿಗೆ ಹೋಗುತ್ತೆ ನಮಗೆ. ಹೌದು. ಈಗ ಈ ಹಸು ಸಾಕಾಣಿಕೆ ಮಾಡೋದ್ರಿಂದ ಇಷ್ಟೊಂದು ಆದಾಯ ಐತಲ್ಲ, ಮುಂದಿನ್ನೂ ದೊಡ್ಡ ಪ್ರಮಾಣದಲ್ಲಿ ಒಂದ್ 7-8 ಹಸು ಕಟ್ಟಿ ಸಾಕಾಣಿಕೆ ಮಾಡ್ಬೇಕು ಅಂತ ಏನಾದ್ರೂ ಆಸಕ್ತಿ ಇದೆಯಾ ಸರ್? ಆಗ್ಬೇಕಲ್ಲ ಸರ್, ಶಕ್ತಿ ಬೇಕಲ್ಲ. ಹೌದು, ಈಗ ಇಷ್ಟು ಮಾಡೋ ಹೊಟ್ಟೆಗೆ ನಾವು ಸುಸ್ತಾಗಿ ಹೋಗ್ಬಿಡ್ತೀವಿ. ಮಾಡೋ ಮನುಷ್ಯನಿಗೆ ಆಸೆ ಇದೆ, ಇನ್ನೊಂದು 10-15 ದಿವಸ ಹಸು ಮಾಡ್ಕೋಬೇಕು, ಮುಟ್ಬೇಕು. ಮನುಷ್ಯನಿಗೆ ಆಸೆ ಇರುತ್ತೆ, ಆಸೆ ಕೊನೆನೇ ಇಲ್ಲ. ಆದ್ರೆ ಸಾಕು ಸರ್, ನಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಮಾಡ್ಬೋದು. ಮನೆಯಲ್ಲೆಲ್ಲ ಎಷ್ಟು ಜನ ಇದ್ರ ಈ ಕೃಷಿಗೆಲ್ಲ ಯಾವ ರೀತಿ ಸಹಕಾರ ಸಿಗುತ್ತೆ ನಿಮ್ಗೆ ಸರ್? ನಾನು ನಮ್ಮ ಮನೆಯವ್ರು ಇದ್ದಾರೆ ಸರ್, ಇಬ್ಳರಿದ್ವಿ, ಇಬ್ಳಿದ್ರಿ. ನಾವು ಗಂಡ ಹೆಂಡತಿ ಇಬ್ಳರು. ನನ್ನ ಹೆಂಡತಿ ಸಪೋರ್ಟ್ ಮಾಡ್ತಿದ್ದಾಳೆ ಸರ್, ಹಂಗಾಗಿ ನಮಗೇನ್ ತೊಂದರೆ ಏನಿಲ್ಲ ಸರ್. ಇನ್ ಮಿಕ್ಕಿದ್ದಿನ ಯಾರಿಲ್ಲ ಸರ್, ಮಗ ಹೊರಗಡೆ ದುಡಿಮೆ ಮಾಡಕ್ ಹೋಗಿದ್ದಾನೆ. ಸ್ವಲ್ಪ ನಾವು ಬೋರ್ ಆಕ್ಸಿಡೆಂಟ್ ಸಾಲ ಆಗಿತ್ತು, ಆ ಸಾಲಕ್ಕೋಸ್ಕರ ಮಗ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಸರ್. ಈಗ ನಮಗೆ ಹಸಿನಿಂದ ಎಲ್ಲ ನಾವು ಇಲ್ಲೂ ನಾವು ಒಂದ್ ಸ್ವಲ್ಪ ತೀರಿಸ್ತಾ ಇದ್ವಿ. ಸುಮಾರು 100,000 ಗಟ್ಟಲೆ ಸಾಲ ಆಗಿತ್ತು ಸರ್ ಬೋರ್ ಹಾಕಿ, ಒಂದು 15 ಲಕ್ಷ ಸಾಲ ಮಾಡ್ಕೊಂಡಿದ್ದೀವಿ. ಅದನ್ನೆಲ್ಲ ಈಗ ಅಂತಿಮವಾಗಿ ಜಮೀನಿಂದ ಎಲ್ಲ ಬಂದಿರೋದ ಆದಾಯದಿಂದ ಎಲ್ಲ ತೀರಿಸ್ಕೊಂಡು ಹೋಗ್ತಾ ಇದ್ವಿ ಸರ್. ಮುಂದೆ ಮಗನೇನಾದ್ರೂ ಈ ಕೃಷಿ ಬದುಕಿ ತರ ಉದ್ದೇಶ ಇದೆಯಾ ಸರ್? ಈಗಿನ ಹುಡುಗರಿಗೆ ಆಸಕ್ತಿ ಕಡಿಮೆ ಸರ್. ಈಗಿನ ಹುಡುಗರಿಗೆ ಹೊರಗಡೆ ಅವರು ಜೀವನ ಮಾಡಿ ಅಲ್ಲಿ ಕೂಡ 30-40 ಸಾವಿರ ಅದೇ ಅವರಿಗೆ ದೊಡ್ಡದಾಗ್ಬಿಟ್ಟಿರ್ತತೆ. ಅವ್ರಿಗೆ ಈಗಿನ ಹುಡುಗರು ಮಾಡೋದಿಲ್ಲ ಸರ್ ಕೆಲಸನ. ನಮ್ ತಂದೆ ಕಾಲಕ್ಕೆ ಅದು ಕಡಿಮೆ ಆಗ್ಬಿಡ್ಲಿ ಅಂತಾರೆ. ಇನ್ನು ಮುಂದೆ ದೈವ ಹೆಂಗಿದೆ ನೋಡೋಣ ಸರ್. ಹಾಗಿದ್ರೆ ಇಷ್ಟು ವರ್ಷದ ಒಂದು ಕೃಷಿ ಬದುಕು ಸಂತೋಷ ನಿಮ್ದು ತಂದ್ಕೊಟ್ಟಿದ್ಯಾ ನಿಮ್ಗೆ? ತಂದ್ಕೊಟ್ಟಿದೆ ಸರ್. ತಂದ್ಕೊಟ್ಟಿದೆ. ಮುಂದೆ ಇನ್ನು ಏನೇನ್ ಮಾಡ್ಬೇಕನ್ನೋ ಉದ್ದೇಶ ಇಟ್ಕೊಂಡಿದೀರ ಸರ್? ಆಸೆ ಇದೆ ಸರ್, ಆಗ್ಬೇಕಲ್ಲ ಸರ್. ಈಗ ಒಂದ್ಸತಿ ಕೈ ಸುಟ್ಕೊಂಡ್ಬಿಟ್ಟು ತೋಟ ಮಾಡ್ಬೇಕು ಅಂತ, ಈಗ ಮತ್ತೆ ಮುಂದುವರೆದು ಬಂಡವಾಳ ಹಾಕಕ್ಕೆ ಭಯ ಆಗುತ್ತೆ ಸರ್. ಈಗ ಅರ್ಧ ಜೀರಿಸ್ಕೊಂಡು ಬಿಟ್ಟು ನಮ್ಮ ವಯಸ್ಸು ಇಲ್ಲಿ ಕಡಿಮೆ ಆಯ್ತು ಸರ್. ಇನ್ನು ಮುಂದೆ ಏನ್ ಮಾಡಕ್ಕೂ ಆಗ್ತಾ ಇಲ್ಲ. ಈಗಲೇ ನಮಗೆ 55 ವರ್ಷ 56 ವರ್ಷ. ಅಮ್ಮಮ್ಮ ಅಂದ್ರೆ ಇನ್ನು ಕೆಲವೇ ದಿನಗಳು. ಆಸೆ ಇದೆ ಅಂತ ಏನ್ ಮಾಡಕ್ಕೂ ಆಗ್ತಾ ಇಲ್ಲ ಸರ್, ಇರೋದೇ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಮಹಾರುದ್ರಯ್ಯ ಅವರ ಈ ಕಾರ್ಯಕ್ರಮ ಕೇಳಂತ ರೈತರು ನಿಮ್ಮನ್ನ ಯಾವ ರೀತಿ ಸಂಪರ್ಕ ಮಾಡಬಹುದು? ನಮ್ ಫೋನ್ ನಂಬರ್ ಕೊಡ್ತೀವಿ ಸರ್, ಅವ್ರು ಮಾಡಿ ಹೇಳಿದ್ರೆ ನಾವು ಅದ್ರ ಬಗ್ಗೆ ಸಲಹೆ ಹೇಳ್ತೀವಿ ಸರ್. ನಾವು ಅವ್ರಿಗೆ ನಿಮ್ ಫೋನ್ ನಂಬರ್ ಹೇಳ್ರಿ. 9591076720. ರೈತ ಬಾಂಧವರೇ, ಮಹಾರುದ್ರಯ್ಯ ಅವರ ಮೊಬೈಲ್ ಸಂಖ್ಯೆ ನಾನು ಮತ್ತೊಮ್ಮೆ ಹೇಳ್ತೇನೆ, 9591076760. 2020. ಬಹಳ ಸಂತೋಷ ಮಹಾರುದ್ರಯ್ಯ ಅವರೇ, ಇಲ್ಲಿವರೆಗೂ ನಮ್ಮ ಆಕಾಶವಾಣಿಗೆ ಬಂದ್ಬಿಟ್ಟು ನಿಮ್ಮ ಈ ಮೆಕ್ಕೆಜೋಳದ ಕೃಷಿಯಲ್ಲಿನ ಸಾಕಷ್ಟು ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸು ಸಿಗಲಿ ಅಂತ ಆಕಾಶವಾಣಿ ಹಾರೈಸುತ್ತೆ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಮೆಕ್ಕೆಜೋಳ ಕೃಷಿಯ ಅನುಭವಗಳ ಕುರಿತು ಹೊಳಲ್ಕೆರೆ ತಾಲೂಕು ಚಿಕ್ಕಜಾಜೂರಿನ ಕೃಷಿಕ ಓ ಮಹಾರುದ್ರಯ್ಯ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಇದೀಗ ಮಾರುಕಟ್ಟೆ ಧಾರಣೆ. ದಾವಣಗೆರೆ ಮಾರುಕಟ್ಟೆ ಧಾರಣೆ ಹೀಗಿದೆ. ಅಲಸಂದೆ ಕಾಳು ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 7,100 ರೂಪಾಯಿಗಳು. ಸೇಬು ಕ್ವಿಂಟಲ್ಗೆ ಕನಿಷ್ಠ 6,800 ಗರಿಷ್ಠ 7,800. ಬಾಳೆಹಣ್ಣು ಏಲಕ್ಕಿ ಬಾಳೆ 2,500 ರೂಪಾಯಿಗಳಿಂದ 3,500 ರೂಪಾಯಿಗಳು. ಪಚ್ಚಬಾಳೆ 2,500 ರೂಪಾಯಿಗಳಿಂದ 3,000 ರೂಪಾಯಿಗಳು. ಬೀನ್ಸ್ ಕ್ವಿಂಟಲ್ಗೆ ಕನಿಷ್ಠ 4,000 ರೂಪಾಯಿಗಳಿಂದ ಗರಿಷ್ಠ 4,800 ರೂಪಾಯಿಗಳು. ಬೀಟ್ರೂಟ್ ಕನಿಷ್ಠ 2,000 ರೂಪಾಯಿಗಳಿಂದ ಗರಿಷ್ಠ 3,000 ರೂಪಾಯಿಗಳು. ಬದನೆಕಾಯಿ ಕನಿಷ್ಠ 800 ರೂಪಾಯಿಗಳಿಂದ ಗರಿಷ್ಠ 1,500 ರೂಪಾಯಿಗಳು. ದಪ್ಪಮೆಣಸಿನಕಾಯಿ ಕನಿಷ್ಠ 4,000 ರೂಪಾಯಿಗಳಿಂದ ಗರಿಷ್ಠ 4,500 ರೂಪಾಯಿಗಳು. ಕ್ಯಾರೆಟ್ 3,000 ರೂಪಾಯಿಗಳಿಂದ 4,000 ರೂಪಾಯಿಗಳು. ನುಗ್ಗೆಕಾಯಿ 3,500 ರೂಪಾಯಿಗಳಿಂದ 4,000 ರೂಪಾಯಿಗಳು. ಕರ್ಬೂಜ ಕ್ವಿಂಟಲ್ಗೆ ಕನಿಷ್ಠ 1,500 ರೂಪಾಯಿಗಳಿಂದ ಗರಿಷ್ಠ 2,000 ರೂಪಾಯಿಗಳು. ಮೆಕ್ಕೆಜೋಳ ಕ್ವಿಂಟಲ್ಗೆ ಕನಿಷ್ಠ 2,050 ರೂಪಾಯಿಗಳಿಂದ ಗರಿಷ್ಠ 2,446 ರೂಪಾಯಿಗಳು. ಈರುಳ್ಳಿ ಕನಿಷ್ಠ 1,000 ರೂಪಾಯಿಗಳಿಂದ ಗರಿಷ್ಠ 3,400 ರೂಪಾಯಿಗಳು. ಕಿತ್ತಳೆ ಹಣ್ಣು 3,800 ರೂಪಾಯಿಗಳಿಂದ 4,500 ರೂಪಾಯಿಗಳು. ಪಪ್ಪಾಯಿ 800 ರೂಪಾಯಿಗಳಿಂದ ಗರಿಷ್ಠ 1,500 ರೂಪಾಯಿಗಳು. ಆಲೂಗಡ್ಡೆ ಕ್ವಿಂಟಲ್ಗೆ ಕನಿಷ್ಠ 1,800 ರೂಪಾಯಿಗಳಿಂದ ಗರಿಷ್ಠ 2,500 ರೂಪಾಯಿಗಳು. ಮೂಲಂಗಿ ಕ್ವಿಂಟಲ್ಗೆ ಕನಿಷ್ಠ 1,200 ರೂಪಾಯಿಗಳಿಂದ ಗರಿಷ್ಠ 2,000 ರೂಪಾಯಿಗಳು. ಹಿರಿಯೂರು ಮಾರುಕಟ್ಟೆ ಧಾರಣೆ ಹೀಗಿದೆ. ಶೇಂಗಾ ಬೀಜ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 11,304 ರೂಪಾಯಿಗಳು. ಹೊನ್ನಾಳಿ ಮಾರುಕಟ್ಟೆ ಧಾರಣೆ ಹೀಗಿದೆ. ಅಡಿಕೆ ಕ್ವಿಂಟಲ್ಗೆ ಕನಿಷ್ಠ 28,790 ಗರಿಷ್ಠ 31,790 ರೂಪಾಯಿಗಳು. ಕೋಸು ಕ್ವಿಂಟಲ್ಗೆ ಕನಿಷ್ಠ 800 ರೂಪಾಯಿಗಳಿಂದ ಗರಿಷ್ಠ 900 ರೂಪಾಯಿಗಳು. ಮೆಕ್ಕೆಜೋಳ ಕ್ವಿಂಟಲ್ಗೆ ಕನಿಷ್ಠ 2,200 ರೂಪಾಯಿಗಳಿಂದ ಗರಿಷ್ಠ 2,400 ರೂಪಾಯಿಗಳು. ಕೊಟ್ಟೂರು ಮಾರುಕಟ್ಟೆ ಧಾರಣೆ ಹೀಗಿದೆ. ಶೇಂಗಾ ಬೀಜ ಕ್ವಿಂಟಲ್ಗೆ ಕನಿಷ್ಠ 2,509 ರೂಪಾಯಿಗಳಿಂದ ಗರಿಷ್ಠ 6,480 ರೂಪಾಯಿಗಳು. ಜೋಳ ಕ್ವಿಂಟಲ್ಗೆ ಕನಿಷ್ಠ 2,344 ರೂಪಾಯಿಗಳಿಂದ ಗರಿಷ್ಠ 2,367 ರೂಪಾಯಿಗಳು. ಸೂರ್ಯಕಾಂತಿ ಕ್ವಿಂಟಲ್ಗೆ ಕನಿಷ್ಠ 4,800 ರೂಪಾಯಿಗಳಿಂದ ಗರಿಷ್ಠ 9,250 ರೂಪಾಯಿಗಳು. ಇದುವರೆಗೂ ಮಾರುಕಟ್ಟೆ ಧಾರಣೆ ಕೇಳಿದ್ರಿ. ಇದೀಗ ರೈತರಿಗೆ ಸಲಹೆ ಕೇಳೋಣ. ಬೆಂಡೆ ಬೆಳೆಯು ಬಿತ್ತಿದ ದಿನದಿಂದ ಕಾಯಿ ಕುಯಿಲು ಮಾಡುವವರೆಗೂ ನಾನಾ ಕೀಟಗಳಿಂದ ತೊಂದರೆಯನ್ನ ಅನುಭವಿಸ್ತಾ ಇದೆ. ಅದಾಗಿಯೂ ಸಹ ಮಚ್ಚೆ ಮತ್ತು ಮುಳ್ಳುಗಳ ಕಾಯಿ ಕೊರಕಗಳು ಬಹಳ ಪ್ರಮುಖವಾದ ಕೀಟಗಳಾಗಿವೆ. ಮಚ್ಚೆ ಕಾಯಿ ಕೊರಕದ ಪತಂಗ ಚಿಕ್ಕದಾಗಿದ್ದು ಮೇಲಿನ ರೆಕ್ಕೆಗಳ ಮಧ್ಯೆ ಒಂದು ಅಗಲವಾದ ಹಸಿರು ಪಟ್ಟಿ ಹೊಂದಿರುತ್ತದೆ. ಈ ಒಂದು ಹೆಣ್ಣು ಪತಂಗ ರಾತ್ರಿ ಹೊತ್ತು ಬೆಂಡೆ ಗಿಡದ ಎಲ್ಲಾ ಭಾಗಗಳಲ್ಲೂ ಒಂದೊಂದೇ ಮೊಟ್ಟೆಯನ್ನ ಇಡುತ್ತೆ. ಈ ಮೊಟ್ಟೆಗಳು ಗುಂಡಾಗಿದ್ದು ಹೊಳಪಿನಿಂದ ಕೂಡಿದ ನೀಲಿ ಹಸಿರು ಬಣ್ಣದಾಗಿರುತ್ತದೆ. 3-9 ದಿನಗಳ ನಂತರ ಈ ಒಂದು ಮೊಟ್ಟೆಯಿಂದ ಹೊರಬಂದ ಮರಿಗಳು, ಅಂದ್ರೆ ಆ ಒಂದು ಮರಿಗಳನ್ನ ಕಂಬಳಿ ಹುಳು ಅಂತ ನಾವು ಕರಿತೀವಿ, ಈ ಒಂದು ಕಂಬಳಿ ಹುಳು 1.3 cm ಉದ್ದವಿದ್ದು ಬೂದು ಮಿಶ್ರಿತ ಬಿಳುಪು ತಲೆ ಹೊಂದಿರುತ್ತದೆ. ನಂತರ ಮುಳ್ಳುಗಳ ಕಾಯಿ ಕೊರಕದ ಪತಂಗ ಬೂದು

ಹಾಲು ಮಲೆ ಏಳು ಮಲೆ ಎಪ್ಪತ್ತೇಳು ಮಲೆ ಮಾದೇವ್ಗೆ ಹುಗೆ ನೀ ಹಾಲು ಮಲೆ ಏಳು ಮಲೆ ಎಪ್ಪತ್ತೇಳು ಮಲೆ ಮಾದೇವ್ಗೆ ಹುಗೆ ನೀ ಮಾದೇವನಿಗೆ ಚೆಲ್ಲಿದರು ಮಲ್ಲಿಗೆಯ ಅಂದಾದ ಚಂದಾದ ಮಾಯ್ಕಾರ್ ಮಾದೇವನಿಗೆ ಚೆಲ್ಲಿದರು ಮಲ್ಲಿಗೆಯ ಮಾದಪ್ಪ ಬರುವಾಗ ಮಾಡಲ್ಲ ಗಮ್ಯಂದೀತೋ ಮಾದಪ್ಪ ಬರುವಾಗ ಮಾಡಲ್ಲ ಗಮ್ಯಂದೀತೋ ಮಾಡದಲ್ಲಿ ಗರುಗೆ ಚಿಗುರಾವೋ ಮಾದಪ್ಪ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯಾ